ಇದು ಆಕಾಶವಾಣಿ. ಈಗ ಒಂದು ಪ್ರಕಟಣೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:50. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ ನೇಗಿಲ ಯೋಗಿ. ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿಯಲ್ಲಿ ತಾವು ಕೇಳಲಿದ್ದೀರಿ ಶ್ರೀಗಂಧದ ಬೇಸಾಯ ಮತ್ತು ಅದರ ಸಾಧಕ ಬಾಧಕಗಳ ಕುರಿತು ಡಾ ದೊಡ್ಡಬಸವ ಕೆ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನ, ನಂತರ ಪೇಟೆ ಧಾರಣೆ, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಗಂಗಾವತಿ ತಾಲೂಕಿನ ಹುಲಿಹೈದರ್ ಗ್ರಾಮದ ಐಹುಳಿಯಪ್ಪ ಕರಿಯಪ್ಪ ಅವರಿಂದ ದಪ್ಪಿನ ಪದಗಳು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಮೊದಲಿಗೆ ಕೇಳಿ ಶ್ರೀಗಂಧದ ಬೇಸಾಯ ಮತ್ತು ಅದರ ಸಾಧಕ ಬಾಧಕಗಳ ಕುರಿತು ಡಾಕ್ಟರ್ ದೊಡ್ಡಬಸವ ಕೆ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನ ಸಂದರ್ಶಿಸುವವರು ಡಾಕ್ಟರ್ ವಿಜಿ ಬಾವಲತಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಗಂಧದ ಬೇಸಾಯ ಮತ್ತು ಅದರ ಸಾಧಕ ಬಾಧಕಗಳು ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಭೀಮರಾಯನಗುಡಿಯ ಕೃಷಿ ಮಹಾವಿದ್ಯಾಲಯದ ಅರಣ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂಥ ದೊಡ್ಡಬಸವ ಪಾಟೀಲ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರವಾದಂಥ ಮಾಹಿತಿ, ವಿಶೇಷವಾಗಿ ಇತ್ತೀಚೆಗೆ ಸಾಕಷ್ಟು ಜನ ರೈತರು ಶ್ರೀಗಂಧದ ಬೇಸಾಯವನ್ನು ಮಾಡಲಿಕ್ಕೆ ಮುಂದೆ ಹೋಗ್ತಾ ಇದ್ದಾರೆ, ಈಗಾಗಲೇ ಮಾಡಿದಂಥ ಜನ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಈ ಒಂದು ಹಿನ್ನೆಲೆಯಲ್ಲಿ ಹೇಗೆ ಶ್ರೀಗಂಧದ ಬೇಸಾಯ ಮಾಡಬಹುದಾ ರೈತರು ಅಥವಾ ಬೇಡವಾ ಅಂತಾರ ಹೇಗೆ ಅಂತಕ್ಕಂಥ ವಿಚಾರ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ದೊಡ್ಡಬಸವ ಅವರೇ. ನಮಸ್ಕಾರ ಸರ್. ಹೇಳಿ, ಮೊದಲನೇದಾಗಿ ಶ್ರೀಗಂಧದ ಬೇಸಾಯ ತಾವು ತಜ್ಞರಾಗಿ ಏನು ಅನಿಸುತ್ತೆ ನಿಮಗೆ, ರೈತರು ಧಾರಾಳವಾಗಿ ಶ್ರೀಗಂಧದ ಬೇಸಾಯ ಮಾಡುವಂತ ಅನ್ಸುತ್ತೆ ಹೇಗೆ? ಹಾಂ, ಶ್ರೀಗಂಧ ಬೇಸಾಯ ಮಾಡ್ಬೋದು. ಅಂದರೆ ಶ್ರೀಗಂಧ ಬೇಸಾಯ ಈಗ ಸಾಕಷ್ಟು ಬೇಡಿಕೆ ಇರೋದ್ರಿಂದ ಪೂರ್ಣ ಬೆಳೆಯಾಗಿ ಬೆಳೆಯೋದಕ್ಕಿಂತ ಕೃಷಿ ಅರಣ್ಯ ರೂಪದಲ್ಲಿ ಶ್ರೀಗಂಧ ಮರಗಳನ್ನು ಬೆಳೆಯೋದು ಭಾಳ ಒಳಿತು. ಕೆಲವೊಂದು ರೈತರು ಏನಾಗ್ಯಾರೆ ಈಗ ಸಾಕಷ್ಟು ಅದರಿಂದ ಆದಾಯ ಬರ್ತಾ ಎಂಬ ಒಂದು ಹಿತದೃಷ್ಟಿ ಇಟ್ಕೊಂಡು ಪೂರ್ತಿ ಎಕರೆಗಟ್ಟಲೆ ಶ್ರೀಗಂಧ ಬೇಸಾಯ ಹಚ್ತಾ ಇದ್ದಾರೆ. ಸೊ ಆ ತರನಾಗಿ ದೊಡ್ಡ ಇಳುವರಿದಾರರಿದ್ರೆ ಮಾಡ್ಬೋದು, ಸಾಕಷ್ಟು ಇದ್ದವರು ಆ ತರ 1 ಎಕರೆ 5 ಎಕರೆ 10 ಎಕರೆ ಮಾಡ್ಬೋದು. ಸಣ್ಣ ಇಳುವರಿದಾರರು ಮತ್ತು ಮಧ್ಯಮ ಇಳುವರಿದಾರರು ಕೃಷಿ ಅರಣ್ಯ ರೂಪದಲ್ಲಿ ಬದುಗಳ ಮೇಲೆ ಇರಬಹುದು ಅಥವಾ ಹೊಲದ ಕೆಲವೊಂದ್ ಕಡೆ ಏನಾಗುತ್ತೆ ರೈತರ ಹೊಲದಲ್ಲಿ 1 ಗುಂಟೆ 2 ಗುಂಟೆ ವೇಸ್ಟ್ ಲ್ಯಾಂಡ್ ಪ್ರದೇಶವನ್ನು ಅವ್ರು ಹಂಗೆ ಸುಮ್ಮನೆ ಖಾಲಿ ಬಿಟ್ಟಿರ್ತಾರೆ. ಅಂತ ಪ್ರದೇಶದಲ್ಲಿ ಸ್ವಲ್ಪ ಮರಗಳನ್ನ ಹಾಕಿದ್ರು ಬೆಳಿಬಹುದು. ಸಾಮಾನ್ಯವಾಗಿ ಶ್ರೀಗಂಧ ಬೇಸಾಯವನ್ನು ಮಾಡೋದಾದರೆ ಇದನ್ನು ಫಲವತ್ತಾದ ಭೂಮಿಯಲ್ಲಿ ಮಾಡೋದು ಒಳ್ಳೆಯದಂತಿರುತ್ತೋ, ಮಾರ್ಜಿನಲ್ ಲ್ಯಾಂಡ್ಸ್ ಅಥವಾ ಕಡಿಮೆ ಫಲವತ್ತತೆ ಇದ್ದಂಥ ಭೂಮಿ ಅಥವಾ ಏನು ಬೆಳೆಗಳನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ ಅಂಥ ಪ್ರದೇಶದಲ್ಲಿ ಅಥವಾ ಅಂಥ ಭೂಮಿಯಲ್ಲಿ, ಕಲ್ಲು ಭೂಮಿ ಇರ್ತದೆ, ಸ್ವಲ್ಪ ಆಳವಾದ ಭೂಮಿ ಇರೋದಿಲ್ಲ, ಅಂಥಲ್ಲಿ ಬೆಳೆಯೋದು ಒಳ್ಳೆಯದಂತೀರ ಹೇಗೆ? ಈ ಶ್ರೀಗಂಧ ಮರ ಎಲ್ಲ ಭೂಮಿಯಲ್ಲಿ ಬೆಳೀತದೆ. ಫಲವತ್ತವಾದ ಭೂಮಿಯನ್ನು ನಾವು, ಕೃಷಿ ಭೂಮಿಯನ್ನು ನಾವು ಪೂರ್ತಿ ಪ್ರಮಾಣವಾಗಿ ಶ್ರೀಗಂಧ ಮರವನ್ನಾಗಿ, ಮರಗಳ ಬೇಸಾಯಕ್ಕಾಗಿ ಬಳಸೋದು ಅತಿ ಸೂಕ್ತ ಅಲ್ಲ. ಯಾಕಂದ್ರೆ ನಮ್ಗೆ ಎಷ್ಟು ನಮಗೆ ಇದು ಆದಾಯ ಮುಖ್ಯ ಇರ್ತದೋ ಅಷ್ಟು ಆಹಾರನು ಮುಖ್ಯ. ಸೊ ಇವತ್ತು ಹಿಂಗೆ ಅನಿಸುತ್ತೆ, ಮುಂದೊಂದಿನ ಪರಿಸ್ಥಿತಿ ಆಹಾರದ ಕೊರತೆ ನಾವು ಎದುರಿಸುವಂಥ ಪರಿಸ್ಥಿತಿ ಬರ್ತದೆ. ಅಂತ ಒಂದು ಸ್ಥಿತಿಗತಿಯಲ್ಲಿ ನಾವು ಶ್ರೀಗಂಧ ಬೇಸಾಯವನ್ನು ಮಾರ್ಜಿನಲ್ ಅಂದ್ರೆ ಕಡಿಮೆ ಫಲವತ್ತ ಇರ್ತದಂಥ ಭೂಮಿಗಳು ಅಥವಾ ಏನು ಬೆಳಲಾರ್ದಂತ ಭೂಮಿಗಳಲ್ಲಿ, ಅಂತಲ್ಲಿ ಅರಣ್ಯ ಮರಗಳಂದ್ರೆ ಹಂಗೆ, ಅರಣ್ಯ ಮರಗಳಂದ್ರೆ ಬೆಳೆದಂದ್ರೆ ಎಲ್ಲಿ ನಮ್ಗೆ ಏನು ಬೆಳಕಾಗಲ್ಲ ಅಂತಲ್ಲಿ ನಾವು ಅರಣ್ಯ ಮರಗಳನ್ನ ಬೆಳೆಸೋದು ಇದು ಒಂದು ರೂಢಿ. ಅವು ಅದಕ್ಕೆ ತಾಳ್ಮೆ ಶಕ್ತಿ ಇರೋದ್ರಿಂದ ಅವು ಚೆನ್ನಾಗಿ ಬೆಳಿತಾವ. ಈಗ ಶ್ರೀಗಂಧ ಬೇಸಾಯವನ್ನ ಮಾಡೋದಾದ್ರೆ ರೈತರು ಅದರಲ್ಲಿ ನಮ್ಮ ಭಾಗಕ್ಕೆ ಸೂಕ್ತವಾದಂತಹ ತಳಿಗಳೇನಾದ್ರೂ ಅದಾವ ಶ್ರೀಗಂಧದ? ಶ್ರೀಗಂಧದಲ್ಲಿ ತಳಿಗಳಂತಿಲ್ಲ, ಅದರಲ್ಲಿ ಪ್ರಭೇದಗಳಿದೆ. ಒಟ್ಟು 16 ಪ್ರಭೇದಗಳಿದ್ದಲ್ಲ ಜಗತ್ತಿನಾದ್ಯಂತ. 16 ಪ್ರಭೇದಗಳಲ್ಲಿ ಪ್ರಮುಖವಾಗಿ 5 ಪ್ರಭೇದಗಳಿಗೆ ಮಾತ್ರ ಬಹಳ ಬೆಲೆ ಇದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಶ್ರೀಗಂಧಕ್ಕಿದ್ದಷ್ಟು ಬೆಲೆ ಯಾವ ಮರಗಳಿಗೂ ಇಲ್ಲ ಜಗತ್ತಿನಲ್ಲಿ. ಸೊ ಹಂಗಾಗಿ ಇವತ್ತು ಅದು ಅದರ ಬೆಲೆ ಯಾಕೆ ಗಗನಕ್ಕೆ ಹೋಗಿದೆ ಅಂದರೆ, ಸೊ ಅದರ ಒಂದು ಉತ್ಪಾದನೆ ಕಡಿಮೆ ಆಗಿದೆ ಮತ್ತು ಅದರ ಬೇಡಿಕೆ ಜಾಸ್ತಿ ಇರೋದ್ರಿಂದ. ಸೊ ಅದರಂತ ಅದರಾಗ ಮತ್ತು ಅದರಲ್ಲಿ ತಳಿಗಳಂತೇನಿಲ್ಲ. ಎಲ್ಲರೂ ಈಗ ಕೆಲವೊಬ್ಬರು ಎಲ್ಲೋ ಪ್ರೈವೇಟ್ ಕಂಪ್ನಿಗಳು ಆ ಥರ ಏನೋ ಒಂದು ರೂಮರ್ಸ್ ಮಾಡ್ತಾ ಇದ್ದಾರೆ. ತಳಿಗಳಂತೇನಿಲ್ಲ, ಒಟ್ಟು ಒಳ್ಳೆ ಆಯ್ದ ಮರಗಳ ಅಂದರೆ ಒಳ್ಳೆ ಚೆನ್ನಾಗಿ ಬೆಳೆದಂಥ ಮರಗಳ ಬೀಜದಿಂದ ಸಸಿಗಳನ್ನು ತಯಾರಿಸೋದು ಭಾಳ ಮುಖ್ಯವಾಗಿರ್ತೈತೆ. ಇದರಲ್ಲಿ ಏನು ತಳಿಗಳಂತಿಲ್ಲ. ಈಗ ನಮ್ಮ ರೈತರು, ರಾಯಚೂರು ಜಿಲ್ಲೆಯ ರೈತರು ಬೆಳೆಯೋದಾದರೆ ಅವರಿಗೆ ಮುಖ್ಯವಾಗಿ ಸಸಿಗಳ ಲಭ್ಯತೆ ಏನಾದರೂ, ಇದಕ್ಕೆ ಸರ್ಕಾರಿ ಫಾರ್ಮ್ಗಳದಾವ ಅಥವಾ ಬೇರೆ ಕೃಷಿ ವಿಶ್ವವಿದ್ಯಾಲಯ ಫಾರ್ಮ್ಗಳಲ್ಲಿ ಸಿಗ್ತಾ ಇದ್ದಾವ ಅಥವಾ ಎಲ್ಲೆಲ್ಲಿ ಸಸಿಗಳ ಲಭ್ಯತೆ ಆಗ್ಬೋದು ಅಂತೀರಿ ಕರ್ನಾಟಕದಲ್ಲಿ? ಕರ್ನಾಟಕದಲ್ಲಿ ಅರಣ್ಯ ಇಲಾಖೆಯಲ್ಲಿ ಸಸಿಗಳ ಅಂದ್ರೆ ಬೆಳೆಸ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಅರಣ್ಯ ಇಲಾಖೆಯಲ್ಲಿ ಕೃಷಿ ಅರಣ್ಯ ಪ್ರೋತ್ಸಾಹನ ಅಂತ ಇದೆ. ಆ ಒಂದು ಯೋಜನೆ ಯೋಜನೆ ಇದೆ, ಆ ಯೋಜನೆ ಅಡಿಯಲ್ಲೂ ಕೂಡ ಕೊಡ್ತಾರೆ. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಈ ಅರಣ್ಯ ಇಲಾಖೆಯಲ್ಲಿ ಹೆಚ್ಚಿಗೂ ಸ್ವಲ್ಪ ಉತ್ಪಾದಿಸಿರ್ತಾರೆ, ನಿಮ್ಗೆ 5 ರೂಪಾಯಿ ಒಂದು ಮರಗಳನ್ನು ಕೊಡ್ತಾರೆ, 5-10 ರೂಪಾಯಿ ಬ್ಯಾಗ್ ಸೈಜ್ ಮೇಲೆ ಇರ್ತೈತೆ. ಬಟ್ ಏನಂತಂದ್ರೆ, ರೈತರು ಈ ಮುಂದಿನ ವರ್ಷ ಬೆಳೆಸ್ಬೇಕಂದ್ರೆ ಈ ವರ್ಷ ಅವ್ರು ಏನ್ ಮಾಡ್ಬೇಕು, ನರೇಗಾ ಏನು ಕಾರ್ಯಕ್ರಮದ ಅಡಿಯಲ್ಲಿ ಅವರು ತಮ್ಮ ಗ್ರಾಮ ಪಂಚಾಯತಿಯಲ್ಲಿ PDO ಹೇಳಿ ಅವರು ಅದನ್ನ ನಮೂದಿಸ್ಬೇಕು. ಸೊ ನಾನು ಹಿಂಗ ಶ್ರೀಗಂಧ ಮರ ಅಥವಾ ಸಾಗುವಾನಿ ಹಚ್ಚಬೇಕಂತ ಮಾಡೀನಿ ಅಡಿಯಲ್ಲಿ. ಸೊ ಅಂದಾಗ ಏನಾಗುತ್ತೆ, ಆ ಯೋಜನೆ ಅಡಿಯಲ್ಲಿ ಬಂದಾಗ ಅವರು ಒಂದು ಕೃಷಿ ಪ್ರೋತ್ಸಾಹ ಅರಣ್ಯ ಏನು ಯೋಜನೆ ಐತಲ್ಲ ಅದಕ್ಕೂ ಏನು ಫಲಾನುಭವಿಗಳಾಗಿ ಅರ್ಹರಾಗುತ್ತಾರೆ. ಮತ್ತೆ ಅದ್ರ ಜೊತೆಗೆ ಅವ್ರಿಗೆ ಸಸಿಗಳು ಬೆಳೆಸಕ್ಕೆ ಅವ್ರಿಗೆ ಒಂದು ಅಂದ್ರೆ ಒಂದು ಟಾರ್ಗೆಟ್ ಸಿಗುತ್ತೆ, ಯಾರಿಗೆ ಡಿಪಾರ್ಟ್ಮೆಂಟ್. ಸೊ ಅವ್ರು ಮುಂದಿನ ವರ್ಷ ನಿಮಗೆ ಕೊಡ್ತಾರೆ. ಈ ವರ್ಷ ಹಚ್ಚಬೇಕಂದ್ರೆ ನೀವು ಹಿಂದಿನ ವರ್ಷನೇ ನೀವು ಎಲ್ಲ ನಮೂದನೆ ಮಾಡಿರ್ಬೇಕು, ಅದೆಲ್ಲ ಆ ತರ ಮಾಡಿದಾಗ ಮಾತ್ರ ನಿಮಗೆ ಸಸಿಗಳು ಸಿಗ್ತಾವ. ಅದೇ ಕೂಡ ಅರಣ್ಯ ಇಲಾಖೆಯಲ್ಲಿ ಸಾಕಷ್ಟು ಬೆಳೆಸ್ತಾ ಇದಾರೆ ಶ್ರೀಗಂಧ ಮರಗಳ ಬೇಡಿಕೆ ಅನುಗುಣವಾಗಿ. ಈಗ ಖಂಡಿತವಾಗಿ ಅವರಿಗೆ ಬೇಡಿಕೆ ಕೊಡ್ಬೇಕು, ನಾವು ಅರಣ್ಯ ಇಲಾಖೆಗೂ ಕೊಡ್ಬೇಕು. ಅರಣ್ಯ ಇಲಾಖೆಗೆ ನೋಡಿ ನೇರವಾಗಿ ಕೊಡಬಹುದು ಅಥವಾ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ನಾವು ಅದನ್ನ ನಮೂದಿಸ್ಬೇಕು. ಸೊ ಎರಡು ತರನಾಗಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವರಿಗೆ ನಮ್ಗೆ ಇಷ್ಟು ಬೇಕಂತ ಗೊತ್ತಿದ್ರೆ ಅವ್ರು ಉತ್ಪಾದನೆ ಮಾಡಕ್ ಸಾಕಷ್ಟು. ಯಾಕಂದ್ರೆ ಹೋದ ವರ್ಷ ಮಹಾಗುನಿಗೆ ಬಹಳಷ್ಟು ಬೇಡಿಕೆ ಇತ್ತು, ಹಂಗೆ ವರ್ಷ ವರ್ಷ ಸ್ವಲ್ಪ ಇದು ವ್ಯತ್ಯಾಸ ಆಗ್ತಿರ್ತವೆ. ಸೊ ಅವರಿಗೆ ಒಂದು ಗುರಿ ಗೊತ್ತಾಗಬೇಕಂದ್ರೆ ನಾವು ರೈತರು ಯಾರು ಹಚ್ಚಬೇಕಂತಾರ ಅವರು ಈ ತರ ಮಾಡಿದ್ರೆ ಅವರಿಗೆ ಕೊಟ್ರಂದ್ರೆ ಅವರು ಬೆಳೆಸಿ ನಿಮಗೆ ಕೊಡಕ್ಕೆ ವ್ಯವಸ್ಥೆ ಮಾಡ್ತಾರೆ. ಈಗ ಶ್ರೀಗಂಧವನ್ನ ಒಂದು 4-5 ಎಕರೆ ಹಚ್ಚಬೇಕಾಗಿತ್ತು ಅಂತಂದ್ರೆ ರೈತರು ಏನಾದರೂ ಅದಕ್ಕೆ ಅರಣ್ಯ ಇಲಾಖೆ ಒಂದು ಪರ್ಮಿಷನ್ ತಗೋಬೇಕಾ, ಅಥವಾ ಈಗ ಖರೀದಿ ಮಾಡುವಂಥ ಕೆಲವೊಂದು ಕಂಪ್ನಿಗಳಿರ್ತವೆ ಅವ್ರ ಜೊತೆ ಒಪ್ಪಂದ ಮಾಡ್ಕೊಂಡು ಹತ್ತೋದು ಒಳ್ಳೇದಂತೀರ, ಅಥವಾ ನೇರವಾಗಿ ರೈತರು ಸುಮ್ಮನೆ ಕಣ್ಣು ಮುಚ್ಕೊಂಡು 5 ಎಕರೆ ಹೆಚ್ಚು ಬಿಡೋದು ಒಳ್ಳೇದಂತೀರ ಹೇಗೆ? ಇಲ್ಲ, ನೀವು ಶ್ರೀಗಂಧ ಮೊದಲು ಅದು 2001 ಮೊದಲು ಶ್ರೀಗಂಧ ಹಚ್ಚೋಕ್ಕಾದರೂ ನೀವು ಪರ್ಮಿಷನ್ ತಗೋಬೇಕಾಗಿತ್ತು. ಈಗೇನು ನೀವು ಹಚ್ಚಬೇಕಾದ್ರೆ ಪರ್ಮಿಷನ್ ತಗೋಣದ ಅವಶ್ಯಕತೆ ಇಲ್ಲ, ನೀವು ನೇರವಾಗಿ ಹಚ್ಬೋದು. ಹಚ್ಚಿದ ಮೇಲೆ ಅವು ಸ್ವಲ್ಪ ಎಸ್ಟಾಬ್ಲಿಷ್ ಆತಂದ್ರೆ ಅದನ್ನ ನೀವು ನಿಮ್ಮ ಉತ್ತರದಲ್ಲಿ ಪಾಣಿಯಲ್ಲಿ ಬರಂಗ ಅದನ್ನ ಮಾಡ್ಬೇಕಾಗತ್ತೆ. ಪಾಣಿಯಲ್ಲಿ ನಮೋದಾಗಬೇಕು ಅಂದ್ರೆ ನಿಮಗೆ ಅದು ನಿಮ್ಮ ಸ್ವತ್ತಾಗತ್ತೆ, ನಮ್ಮಲ್ಲಿ ನಮ್ಮ ಹೊಲದಲ್ಲಿ ಇಷ್ಟದ ಅಂತ. ನಮೋದಾದ ಮೇಲೆ ಯಾರಾದ್ರೂ ಕಡ್ಕೊಂಡ್ ಹೋದ್ರೆ ಅದನ್ನ ನೀವು ಮತ್ತೆ ಏನಾಗುತ್ತೆ, ನಾವು ಅದನ್ನ ಈ ತರ ಕಟಾವ್ ಮಾಡ್ಕೊಂಡು ಹೋಗ್ಯಾರ ಅಂತ ನಾವು ಕಂಪ್ಲೇಂಟನ್ನ ರಿಜಿಸ್ಟರ್ ಮಾಡ್ಬೇಕಾಗತ್ತೆ, FIR ಕೊಡ್ಬೇಕಾಗತ್ತೆ. ಅದನ್ನ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ಗಾರ ಕೊಡ್ಬೋದು ಅಥವಾ ಅರಣ್ಯ ಇಲಾಖೆಗಾರ ಯಾವ್ದಾದ್ರು ಒಂದು ಇಲಾಖೆಗೆ ನಾವು ತಿಳಿಸಬಹುದಾಗತ್ತೆ. ಸೊ ಅದಕ್ಕೆ ಮೊದಲಿತ್ತದು ರಾಯಭಾರಿ ಗಿಡ ಅಂತ ಹೇಳ್ತದ್ವಿ, ಅವಾಗ ನಾವು 2001 ರೂಪಾಯಿನ ಮೊದಲು ನೀವು ಹಚ್ಚಬೇಕಾದ್ರೆ ನೀವು ಪರ್ಮಿಷನ್ ಕೇಳಬೇಕು, ಯಾಕಂದ್ರೆ ಅವಾಗ ಅದು ಸರ್ಕಾರದ ಸ್ವತ್ತಿತ್ತು. ಈ 2001 ಈಚೆಗೆ ಏನಾಗಿದೆ, ನೀವು ನಾವ್ ಯಾರು ಬೆಳೆಸ್ತೀವಿ ಆದ್ರೆ ಅವ್ರದೇ ಮಾಲಕರಾಗಿ ಅದನ್ನ ಸರ್ಕಾರ ಅದನ್ನ ಇದು ಮಾಡಿದೆ. ಸೊ ಹಂಗಾಗಿ ನೀವು ಹಚ್ಚಬೇಕಾದ್ರೆ ಏನ್ ಪರ್ಮಿಷನ್ ಬೇಕಾಗಿಲ್ಲ, ಅಥವಾ ಹಚ್ಚಿದ್ರೆ ನಿಮ್ನೇನ ಹಿಡ್ಕೊಂಡು ಹೋಗಿ ಒಳಗೆ ಹಾಕಲ್ಲ. ಸೊ ನೀವು ಹಚ್ಚಬಹುದು ಅಂತಂದ್ರೆ ಹಚ್ಚಿ ಅವು ಒಂದು 3-4 ವರ್ಷ ಆಗಿ ಎಸ್ಟಾಬ್ಲಿಷ್ ಆದ ಅಂದ್ರೆ ಎಷ್ಟು ಗಿಡಗಳ ಸಂಖ್ಯೆ ಇದಾವ ಅಂತ ಅದನ್ನ ನೀವು ಕೆಲವೊಂದ್ ಕಡೆ ಪಾಣಿ ಅಂತಾರೆ, ಕೆಲವೊಂದ್ ಕಡೆ ಉತ್ತಾರ ಅಂತಾರೆ, ಅದರಲ್ಲಿ ಬರುವಂಗ ನಮೋದನೆ ಮಾಡೋದು ಸ್ವಲ್ಪ ಒಳ್ಳೇದಂತ ಹೇಳ್ಬೋದು. ಈಗ ಹತ್ತುದಾದ್ರೆ ಈಗ ರೈತರು, ಯಾಕಂದ್ರೆ ಮಾರಾಟ ಬಹಳ ಮುಖ್ಯ. ಈಗ ಕೆಲವೊಂದು ಕಂಪನಿಗಳು ಖರೀದಿ ಮಾಡ್ತಾವೆ ಅಂತಕ್ಕಂಥ ವಿಚಾರ, ರೈತರೊಂದಿಗೆ ಒಪ್ಪಂದ ಮಾಡ್ಕೋತಾವೆ ಅಂತಕ್ಕಂಥ ವಿಚಾರ ಅಲ್ಲಲ್ಲಿ ಕೇಳಿ ಬರ್ತಾ ಇದೆ. ಹೇಗೆ ಇದು ಒಪ್ಪಂದ ಮಾಡ್ಕೋತಿದ್ದಾವೆ ಕಂಪನಿಗಳು? ಶ್ರೀಗಂಧ ಈಗ ಮಾರಾಟ ಮಾತ್ರ ಇನ್ನೂ ಮುಕ್ತವಾಗಿ ಕೊಟ್ಟಿಲ್ಲ. ಇದು ಏನಿದ್ರು ಸರ್ಕಾರದ ಸೌಮ್ಯದ ಅಂಗಸಂಸ್ಥೆ ಆದಂತ ಕರ್ನಾಟಕ ಸಾಬೂನ್ ಕಾರ್ಖಾನೆ ಮತ್ತು ಕರ್ನಾಟಕ ಫಾರೆಸ್ಟ್ ಕಾರ್ಪೊರೇಷನ್, ಎರಡು ಅಂಗಸಂಸ್ಥೆಗಳು, ಕರ್ನಾಟಕ ಸರ್ಕಾರದ ಅಂಗಸಂಸ್ಥೆಗಳು ಮಾತ್ರ ಅದನ್ನ ಏನೋ ಮಾರಾಟ ಮಾಡಕ್ ಅವಕಾಶ ಇದೆ. ಬೇರೆ ಯಾರಿಗೂ ನೀವು ಮಾರಾಟ ಮಾಡಕ್ಕಲ್ಲ, ಮಾರಾಟ ಮಾಡಕ್ಕೆ ಅವಕಾಶ ಇಲ್ಲ, ಖರೀದಿ ಮಾಡ್ಲಿಕ್ಕೂ ಅವಕಾಶ ಇಲ್ಲ. ನೀವು ನಿಮ್ಮದ ಶ್ರೀಗಂಧ ನಿಮ್ಮಲ್ಲಿ ಚಲೋ ಮರ ಬೆಳೆದಿತ್ತಂದ್ರೆ ನೀವು ನೇರವಾಗಿ ಕರ್ನಾಟಕ ಸರ್ಕಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದಾರಿಗೆ ಮಾಡಿದ್ರೆ ಅವರು ಈ ಅಂಗಸಂಸ್ಥೆಗಳು ತಿಳಿಸಿ ಅವರೇ ಬಂದು ಅವ್ರದೇ ಆದ ಒಂದು ಟೀಮ್ ಇದೆ ಅಂದ್ರೆ ಅದನ್ನ ಡ್ರೆಸ್ಸಿಂಗ್ ಮಾಡೋದು, ಕಟಾವ್ ಮಾಡೋದಾತು, ಅದನ್ನ ಸಪರೇಟ್ ಮಾಡೋದಾತು, ಆ ತರ ಮಾಡಿದ ಮೇಲೆ ಅವರು ಮಾರಾಟಕ್ಕೆ ಏನಾಗುತ್ತೆ. ಮತ್ತೆ ಮಾರಾಟ ಅಂದ್ರೆ ಅಡ್ಡ ದುಡ್ಡಿ ರೇಟ್ ಫಿಕ್ಸ್ ಇರಲ್ಲ, ಈಗ ಟೆಂಡರ್ ಕರೀತಾರೆ, ಅವಾಗ ಯಾರು ಬಂದು ಎಷ್ಟು ಕೂಗ್ತಾರೆ ಅಷ್ಟಕ್ಕೆ ಮಾರಾಟ ಆಗುತ್ತೆ, ಆ ಬೆಲೆನೆ ನಿಮಗೆ ನೇರವಾಗಿ ಕೊಡ್ತಾರೆ. ಕೊಡ್ಬೇಕಾದ್ರೆ ನಿಮ್ದು ಏನ ಅದು ಪ್ರೊಸೆಸಿಂಗ್ ಚಾರ್ಜ್ ಏನ್ ಅವ್ರು ಮಾಡಿರ್ತಲ್ಲ, ಕಟಾವ್ ಮಾಡೋದಾತು, ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡೋದಾಗುತ್ತೆ, ಅದನ್ನ ಚಾರ್ಜ್ ಅನ್ನ ಮುರ್ಕಂದು ನಿಮ್ಮ ಉಳಿದ ಹಣವನ್ನ ಕೊಡುವ ವ್ಯವಸ್ಥೆ ಸರ್ಕಾರದಿದೆ. ಈಗ ಡಾಕ್ಟರ್ ದೊಡ್ಡಬಸವರೇ, ಹಚ್ಚುದಾದ್ರೆ ರೈತರು ಸಸಿಗಳನ್ನ 1 ವರ್ಷದ ಸಸಿಗಳನ್ನ ತಂದು ಹಚ್ಚಬೇಕಾ ಅಥವಾ 2 ವರ್ಷದ ಸಸಿಗಳು ಬೇಕಾಗ್ತಾವ, ವಯಸ್ಸಿನ ಸಸಿಗಳು ಹಚ್ಚುದಾದ್ರೆ ಯಾವ ಅಂತರ ಕೊಟ್ಟು ಹಚ್ಚಬೇಕಾದ ಸಾಲಿನ ಸಾಲಿಗೆ? ಇದು ಬೇಸಾಯ ಕ್ರಮ ಅಂದ್ರೆ ಇದು ಬಹಳ ಅಂದ್ರೆ ಒಂದು ಸೂಕ್ಷ್ಮವಾಗಿದೆ, ಯಾಕಂದ್ರೆ ಈ ಒಂದು ಮರ ಪರಾವಲಂಬಿ ಜೀವ ಆಗಿರೋದ್ರಿಂದ ಈ ಬೇಸಾಯ ಕ್ರಮ ಬೇರೆ ಮರಗಳಂಗ ಅಲ್ಲದ, ತಂತಾನೆ ಬೆಳೆಯಲ್ಲ, ಯಾಕಂದ್ರೆ ಅದಕ್ಕೆ ಇನ್ನೊಂದು ಆಶ್ರಯ ಮರ ಬೇಕೇ ಬೇಕು. ಆಶ್ರಯ ಮರ ಅದು ಬರೇ ಕೆಲ ಕಾಲ ಇಲ್ಲ, ಜೀವಿತಾವಧಿಗೂ ಆಶ್ರಯ ಬೇಕೇ. ಸೊ ಹಂಗಾಗಿ ನೀವು ಹಚ್ಚಬೇಕಾದ್ರೆ ನೀವು ಅದ್ರ ಜೊತೆಗೆ ಯಾವ ಮರಗಳು ಸೂಕ್ತ ಎಂಬುದನ್ನ ಆಯ್ಕೆ ಮಾಡೋದು ಬಹಳ ಮುಖ್ಯ ಆಗಿರ್ತದೆ. ಅದ್ರ ಜೊತೆ ಮರಗಳು ಬೇಕು, ಮತ್ತೆ ಬೇರೆ ಮರಗಳು ಬೇಕು. ಸೊ ಹಂಗೆ ನಾವು ಹಚ್ಚಿದ್ರೆ ಈಗ ಸಾಕಷ್ಟು ರೈತರು ಏನ್ ಮಾಡ್ರ, ಬಹಳಷ್ಟು ರೈತರು ಸಾಗುವಾನಿ ಜೊತೆ ಹಚ್ಚಾರ. ಸಾಗುವಾನಿ ಜೊತೆ ಅದು ಒಂದು ನಾವು ಸಂಶೋಧನೆ ಲೇಖನಗಳು ನೋಡಿದಾಗ ಸಾಗುವಾನಿ ಜೊತೆ ಅಷ್ಟು ಸಮಂಜಸವಾಗಿ ಅದು ಬೆಳೆಯೋದಿಲ್ಲ, ಬೆಳವಣಿಗೆ ಚೆನ್ನಾಗಿರ್ತತೆ, ಮೊದಲ ಅಂತ ಬೆಳವಣಿಗೆ ಬಹಳ ಚೆನ್ನಾಗಿ ಬರ್ತತೆ, ಆದ್ರ ನಂತರದ ಹಂತದ ಬೆಳವಣಿಗೆ ಅಥವಾ ನಮಗೇನದ ಕಾಂಡ ಬೇಕಾಗುತ್ತೆ, ಗಟ್ಟಿ ಕಾಂಡ ಏನು ಅದ್ರ ಬೆಲೆ ಇರ್ತೈತಲ್ಲ, ಅದು ಉತ್ಪಾದನೆ ಆಗ್ಬೇಕಂದ್ರೆ ಈ ಆಶ್ರಯ ಮರಗಳ ಪಾತ್ರನು ಬಹಳ ಮುಖ್ಯ ಇರ್ತದೆ. ಸೊ ಅದನ್ನ ಅವನ್ನ ನಾವು ಆಯ್ಕೆ ಮಾಡೋದು ಬಹಳ ಮುಖ್ಯವಾಗಿರ್ತೈತಿ. ಅಂದ್ರೆ ಮಿಶ್ರ ಬೆಳೆಯಾಗಿ ಬೆಳಿಬೇಕಿದೆ ಬೇರೆ ಮರಗಳ ಜೊತೆ. ಹಾ, ಇದು ಒಂಥರ ಹೆಂಗ ಹೇಳ್ಬೇಕಂದ್ರೆ ನಾವು ಬಾರಿ ಒಂದು ಒಳ್ಳೆ ಮರಗಳ ಬೇಸಾಯ ಅಂತ ಕ್ರಮ ಅಂತ ಹೇಳ್ಬೋದು. ಇದು ಡಬಲ್ ಕ್ರಾಪಿಂಗ್ ಟೈಪ್ ಮಾಡ್ಕೋಬಹುದು ಈ ಮರದಲ್ಲಿ. ಅಂದ್ರೆ ಒಂದು ನಮ್ಗೆ ಸಾಗುವಾನಿ ಅಂದ್ರೆ ಶ್ರೀಗಂಧನು ಬರುತ್ತೆ, ಅದ್ರ ಜೊತೆಗೆ ಇನ್ನು ಯಾವ ಆಶ್ರಯ ಮರಗಳನ್ನ ಆಯ್ಕೆ ಮಾಡ್ಕೊಂತಲ್ಲ ಅದರಿಂದ ಕೂಡ ಆದಾಯ ಬರೋಂತ ಮರಗಳನ್ನ ನಾವು ಆ ತರವಾಗಿ ಒಂದು ಆಯ್ಕೆ ಮಾಡ್ಕೊಂಡ್ರೆ ನಮ್ಗೇನಾಗುತ್ತೆ, ಮಧ್ಯಂತರದ ಆದಾಯ ಮತ್ತು ನಿಮ್ಗೆ ಹೆಚ್ಚಿನ ಆದಾಯ ಪಡ್ಕೋಬಹುದು. ಹೇಗೆ ನಿಮ್ಮ ತಾವು ತಜ್ಞರಾಗಿ ಏನ್ ಹೇಳ್ತೀರಿ, ಯಾವ ಮರಗಳು ಇದ್ರ ಜೊತೆ ಆಯ್ಕೆ ಮಾಡ್ಕೊಂಡು ಬೆಳಿಬಹುದು ಮಿಶ್ರವಾಗಿ? ಇದು ಎಲ್ಲಾ ಮರಗಳ ಜೊತೆ ಅಂದ್ರೆ ಸುಮಾರು ಒಂದು ಅಂದ್ರೆ ಹುಲ್ಲಿನಿಂದ ಹಿಡಿದು ಸಾಕಷ್ಟು ಸಸ್ಯಗಳ ಮೇಲೆ ಪರಾವಲಂಬಿಯಾಗಿ ಬದುಕ್ತದೆ. ಆದ್ರೆ ಸಂಶೋಧನೆಗಳ ಪ್ರಕಾರ ದ್ವಿದಳ ಧಾನ್ಯ ಮರಗಳು ಬಹಳ ಮುಖ್ಯ, ಅಂದ್ರೆ ಅದು ಮತ್ತೆ ದೀರ್ಘಕಾಲದ ಮರಗಳು, ದೀರ್ಘಕಾಲದ ಅವಧಿ ಇರ್ಬೇಕು, ಅಂದ್ರೆ ಅರಣ್ಯ ಮರಗಳನ್ನೇ ಆಗಿರ್ಬೇಕು. ಕೆಲವೊಬ್ರು ನಾವು ಈಗ ಸಾಕಷ್ಟು ರೈತರು ನಾವು ಏನ್ ಮಾಡ್ತೀವಿ, ಈಗ ದಾಳಿಂಬೆ ಜೊತೆ ಬೆಳೆಯೋದು ನೋಡಿದ್ದೇವೆ, ನಿಂಬೆ ಜೊತೆ ಬೆಳೆಯೋದು ನೋಡ್ತಾ ಇದ್ವಿ, ಎಲ್ಲದ್ರ ಜೊತೆ ಆಗುತ್ತೆ, ಪಪ್ಪಾಯ ಜೊತೆನು ಬೆಳೆದ್ ನೋಡ್ತಾ ಇದ್ವಿ, ಬಾಳೆ ಜೊತೆನು ಬೆಳೆದಾರೆ ಕೆಲವೊಬ್ರು, ಆಮೇಲೆ ತೆಂಗಿನ ಜೊತೆನು ಬೆಳೆದಾರೆ. ಆದ್ರೆ ಇದಕ್ಕೆ ಅಗದಿ ಸೂಕ್ತವಾದ ಮರಗಳಂದ್ರೆ ದ್ವಿದಳ ಧಾನ್ಯದ ಮರಗಳು ಮತ್ತು ದೀರ್ಘಕಾಲದ, ಅವು ಬಹಳ ಸ್ಲೋ ಬೆಳೀತಾ ಇರ್ಬೇಕು ಮರಗಳು. ಅಗದಿ ಫಾಸ್ಟ್ ಬೆಳೆದ್ರೆ ಆಗಲ್ಲ, ಈಗ ಕೆಲವೊಬ್ರು ಈಗ ನಾವು ಗಾಳಿ ಮರ ಹಾಕ್ಬಿಡ್ತೀವಿ, ಗಾಳಿ ಮರ ಜೊತೆ ಚೆನ್ನಾಗಿ ಬರ್ತದೆ, ಬಟ್ ಗಾಳಿ ಮರ ಬಹಳ ಬೇಗ ಬೆಳೆಯುತ್ತೆ, ಎತ್ತರ ಆಗ್ಬಿಡುತ್ತೆ, ಅದು ಏನಾಗುತ್ತೆ ಶ್ರೀಗಂಧಕ್ಕೆ ಅಷ್ಟು ಅನುಕೂಲಕರವಾಗಿರಲ್ಲ. ಅದೇ ರೀತಿ ಕೆಲವೊಬ್ರು ಈಗ ನುಗ್ಗೆಯಲ್ಲಿ ಬೆಳೆದ್ ನೋಡಿವ್ನ, ನುಗ್ಗೆ ಬಹಳ ಫಾಸ್ಟ್ ಬೆಳೆದಿತ್ತದ. ಸೊ ಅಂತ ಮರಗಳನ್ನ ಆಯ್ಕೆ ಮಾಡಬಾರ್ದು. ಸೊ ದೀರ್ಘವಾದ ಮತ್ತು ದ್ವಿದಳ ಧಾನ್ಯದ ಮರಗಳನ್ನ ಆಯ್ಕೆ ಮಾಡೋದು ಬಹಳ ಸೂಕ್ತ. ಉದಾಹರಣೆ ಯಾವಾದರೂ ಚೆನ್ನಾಗಿರುವಂತ? ನಮ್ಮ ಸಂಶೋಧನೆ ಪ್ರಕಾರ ಮತ್ತು ನಾನು ನೋಡಿದ ಪ್ರಕಾರ ಮತ್ತು ನಾನು ಸಂಶೋಧನೆ ಮಾಡಿದ ಪ್ರಕಾರ ನಮ್ಮ ಭಾಗದಲ್ಲಿ ಕರಿಜಾಲಿ, ಕರಿಜಾಲಿ ಕರಿಜಾಲಿ ಅಂದ್ರೆ ಅಷ್ಟು ಸೂಕ್ತವಾದ ಮರ ಬೇರೊಂದು ಮರ ಇಲ್ಲ, ಬಹಳ ಚೆನ್ನಾಗಿ ಬರ್ತದೆ. ಕರಿಜಾಲಿ ಅಂದ್ರೆ ಅದ್ರ ಬೀಜಗಳನ್ನ ತಂದು ಹಾಕಬೇಕು, ಅವು ಸಸಿ ಸಿಗ್ತಾವ? ಕರಿಜಾಲಿ ಕರಿಜಾಲಿ ಸಸಿ ಪ್ರಮುಖವಾಗಿ ಮಾಡಲ್ಲ, ಯಾಕಂದ್ರೆ ಡಿಮ್ಯಾಂಡ್ ಇಲ್ಲ ಅದು. ಆದ್ರೆ ಕರಿಜಾಲಿ ಅಂತ ಹೇಳಿದ್ರೆ ನಾವು ಬಹಳಷ್ಟು ಇದು ಮಾಡೋದು, ಸ್ವಲ್ಪ ಅದು ಭೂಮಿ ಸ್ವಲ್ಪ ಅಲ್ಲಿ ಕರಿಜಾಲಿದ್ದಲ್ಲಿ ಬೆಳೆಯಲ್ಲ, ಬಟ್ ಕರಿಜಾಲಿಗೆ ಬಹಳ ತುಂಬಾ ಅಂದ್ರೆ ಮರಮುಟ್ಟಿನ ಬೆಲೆ ಬಹಳಷ್ಟು ಬೇಡಿಕೆ ಇದೆ ಕರಿಜಾಲಿಗೆ. ಒಳ್ಳೆ ಒಂದು ಬೇಡಿಕೆ ಇದೆ ನಮ್ಮ ಕರಿಜಾಲಿ ಮರಮುಟ್ಟು. ನಮ್ಮ ಭಾಗದಲ್ಲಿ ಬೇವು ಕರಿಜಾಲಿ ಮೊದಲು, ನೆಕ್ಸ್ಟ್ ಬರೋದು ಬೇವು. ಇವು ಎರಡನ್ನ ನಾವು ಮನೆ ಕಟ್ಟೋಕೆ ಅದಕ್ಕೆಲ್ಲ ಉಪಯೋಗಿಸ್ತಾ ಇದ್ವಿ. ಇತ್ತೀಚೆಗೆ ಎಲ್ಲರೂ ಸಾಗುವಾನಿ ಅದು ದೊಡ್ಡ ದೊಡ್ಡ ಮರಮುಟ್ಟುಗಳ ಹಿಂದೆ ಬಿದ್ದಿರೋದ್ರಿಂದ ನಾವು ಇದನ್ನ ಸ್ವಲ್ಪ. ಹುಣಸೆ ಮರ ಹೇಗೆ ಹುಣಸೆ ಮರದ ಜೊತೆ ಬೆಳಿಬಹುದು? ಹುಣಸೆ ಮರದ ಜೊತೆ ಬೆಳಿಬಹುದು. ಆದ್ರೆ ಏನಾಗುತ್ತೆ, ಹುಣಸೆ ಮರ ಅದು ಸ್ವಲ್ಪ ಬೃಹದಾಕಾರವಾಗಿರತಕ್ಕಂತ ಒಂದು ಏನು ಕ್ರೌನ್ ಇರೋದ್ರಿಂದ ಶ್ರೀಗಂಧಕ್ಕೆ ಏನಾಗುತ್ತೆ, ಮೊದಲು ಅದಕ್ಕೆ ನೆರಳಬೇಕು ಒಂದ್ ಎರಡ್ ಮೂರು ವರ್ಷ, ನಂತರ ಅದಕ್ಕೆ ಬೆಳಕು ಬೇಕು ಹೆಚ್ಚು. ಯಾಕಂದ್ರೆ ಅದು ದ್ಯುತಿ ಸಂಶ್ಲೇಷಣೆ ತಂದೆ ತಾನೇ ಮಾಡುತ್ತೆ. ಸೊ ಹಂಗಿದ್ರಿಂದ ಹುಣಸೆ ಮರದ ಜೊತೆ ಬೆಳೆದಾಗ ಅಷ್ಟು ಅಂದ್ರೆ ಬೆಳವಣಿಗೆ ಚೆನ್ನಾಗಿರಲ್ಲ. ಹುಣಸೆ ಆತು ಬೇವು ಆತು, ಬೇವು ಹುಣಸೆ ಎರಡೂ ಕೂಡ ಅದರ ಮೇಲೆ ಪರಾವಲಂಬಿ ಆಗುತ್ತೆ, ಆದ್ರೆ ಬೆಳವಣಿಗೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಈಗ ಕೆಲವೊಂದ್ ಕಡೆ ರೈತರು ಹಚ್ಚಿದ್ದಾರೆ, ಹಚ್ಚಿ ಅವರು ಮಗ್ಗಲಕ್ಕೆಲ್ಲ ತೊಗರಿ ಹಾಕಿಬಿಟ್ಟಿರ್ತಾರೆ ಅದರಲ್ಲಿ. ತೊಗರಿ ಒಳ್ಳೆ ಅದು ಮೊದಲಿಗೆ ಅದ ಮೊದಲು ಎರಡು ಮೂರು ವರ್ಷ ನಿಮಗೆ ಬರೇ ತೊಗರಿ ಇದ್ರೂ ಆಯ್ತು, ಅಲ್ಲೇ ಇದ್ದಂತ ಕಸ ಇರ್ಬೋದು ಅಥವಾ ಹುಲ್ಲಿರ್ಬೋದು, ಆ ಹುಲ್ಲಿನ ಜೊತೆನೂ ಕೂಡ ಅದು ಪರಾವಲಂಬಿ ಹಾಕಿ ಶುರು ಮಾಡ್ಬಿಡುದು. ಈಗ ಮೂರರಿಂದ ನಾಲ್ಕು ತಿಂಗಳಿಗೆ ಅದೇನಾಗುತ್ತೆ, ಅದ್ರ ಬೇರುಗಳಲ್ಲಿ ಗಂಟುಗಳು ಫಾರ್ಮೇಷನ್ ಆಗಿ ಶುರು ಆಗುತ್ತೆ. ಅದೇನಾಗುತ್ತೆ, ತಾನು ಜೀವಿಸೋಕೆ ಬೇರೆ ಬೇರುಗಳಿಗೆ ಅದು ಜೋಡಣೆಯಾಗಿ ಅಲ್ಲಿಂದ ನೀರು ಪೋಷಕಾಂಶಗಳನ್ನ ಅದು ಏರ್ಕೊಳಕ್ಕೆ ಪ್ರಾರಂಭ ಮಾಡುದು. ಸೊ ತೊಗರಿ ನೀವು ಆಗ್ಬೋದು, ಮೊದಲು ಒಂದ್ ವರ್ಷ ಎರಡು ವರ್ಷ ನೀವು ತೊಗರಿ ಹಾಕೊಂಡು ಅದನ್ನ ಏನೋ ಕಾಪಾಡಬಹುದು. ಬಟ್ ತದನಂತರ ಅದೇನಾಗುತ್ತೆ, ಮತ್ ಕೆಲವೊಬ್ರು ಇಂಟರ್ಮೀಡಿಯೇಟ್ ರೋಸ್ಟ್ ಅಂತ ಹೇಳ್ತಾರೆ. ಇಂಟರ್ಮೀಡಿಯೇಟ್ ರೋಸ್ಟ್ ಅಂದ್ರೆ ಈ ದಾಳಿಂಬೆ ಇರ್ಬೋದು, ಕೆಲವೊಂದು ಹಣ್ಣಿನ ಬೆಳೆಗಳಿರ್ಬೋದು. ಬಹಳ ಜನ ರೈತರು ದಾಳಿಂಬೆ ಹಾಕಿದ್ದಾರೆ, ಲಿಂಬೆ ಜೊತೆ ಹಾಕಿದ್ದಾರೆ, ಮೇಲೆ ಇನ್ನೊಂದು ಬಾರೆ ಪೇರ್ಲ್ ಜೊತೆ ಹಾಕಿದ್ರೆ ಪೇರ್ಲ್ ಜೊತೆನೂ ಬರುತ್ತೆ. ಆದ್ರೆ ಏನಾಗುತ್ತೆ, ಪೇರ್ಲು ದಾಳಿಂಬೆ ಇವೆಲ್ಲ 12 ವರ್ಷ 15 ವರ್ಷದ ಬೆಳೆಗಳು. ಅದು ಈ ಮೊದಲು ಸ್ಟಾರ್ಟಿಂಗ್ ದಾಳಿಂಬೆ ನಿಮಗೆ ಚೆನ್ನಾಗಿ ಬರುತ್ತೆ, ಬಟ್ ಆಮೇಲೆ ಯಾವಾಗ ಶ್ರೀಗಂಧ ತಾನು ದೊಡ್ಡದಾಗುತ್ತೋ ದಾಳಿಂಬೆ ಇಳುವರಿಯಲ್ಲಿ ಕಡಿಮೆ ಕುಂಠಿತವಾಗುತ್ತೆ. ಯಾಕಂದ್ರೆ ಅದು ಎಲ್ಲ ಪೋಷಕಾಂಶಗಳನ್ನು ಹೀರ್ಕೊಂತ ಇರ್ತದೆ. ಸೊ 12 ವರ್ಷ ಆದ ನಂತರ ನೀವು ದಾಳಿಂಬೆ ತೆಗೆದುಬಿಡ್ತೀರಿ, ಮುಂದೆ ಅದಕ್ಕೆ ಆಶ್ರಯ ಮರ ಇರೋದಿಲ್ಲ. ಸೊ ಆದ ಕಾರಣದಿಂದ ನೀವು ಮಿಶ್ರ ಬೆಳೆಯಾಗಿ ಒಂದು ದೀರ್ಘಕಾಲದ ಮರ ಮತ್ತು ಒಂದು ಹಣ್ಣಿನ ಮರಗಳು ಅಂದ್ರೆ ಅಲ್ಪ ಆಯುಷ್ಯದ ಮರಗಳಿರ್ಬೋದು, ದಾಳಿಂಬೆ ಇರ್ಬೋದು, ಪೇರು ಇರ್ಬೋದು, ಈ ತರ ಮಿಶ್ರ ಮಾಡಿ ಬೆಳೆಯೋದು ಬಹಳ ಸೂಕ್ತ. ಆತರ ಮಾಡೋದ್ರಿಂದ ನಿಮಗೆ ಎರಡ್ ಮೂರು ಕಡೆಯಿಂದ ಆದಾಯ ಬರ್ತಾ ಹೋಗ್ತದೆ. ಹೇಗೆ ಅಂತರ ಕೊಡ್ಬೇಕಂತೀರಿ ಒಂದು ಸಸಿಯಿಂದ ಮತ್ತೊಂದು ಸಸಿಗೆ ಇಲ್ಲಿ ಶ್ರೀಗಂಧಕ್ಕೆ? ನಾನು ಆಗ್ಲೇ ಹೇಳ್ದಂಗೆ ಆಶ್ರಯ ಮರ ಬಹಳ ಮುಖ್ಯ ಇರ್ತದೆ. ಆಶ್ರಯ ಮರ ನೀವು ಯಾವ್ದು ಸ್ಪೇಸಿಂಗ್ ಕೊಡ್ತಿರು ಅಂತರ ಕೊಡ್ತಿರು ಆ ಅಂತರಕ್ಕೆ ಇದು ಎಷ್ಟು ಅಂತರ ಇರಬೇಕು ಆಶ್ರಯ ಮರಕ್ಕೆ ಇದಕ್ಕೆ ಅಂತರ ನಡುವೆ ಎಷ್ಟು ಅಂತರ ಇದ್ರೆ ಒಳ್ಳೇದಂತ? ಇದು ಮೊದಲು ಸ್ಟಾರ್ಟಿಂಗ್ ನಾವು ಹೇಳದಲ್ಲ, ಎರಡು ಮೂರು ವರ್ಷ 1.5 ಫೀಟ್ ಅಂದ್ರೆ ಈಗ ನಾವೇನ ತೊಗರಿ ಇರ್ಬೋದು ಅಥವಾ ಬೇರೆ ಇಲ್ಲಾಂದ್ರೆ 1.5 ಫೀಟ್ ನೀವು ಯಾವುದೇ ತರದ ಅಲ್ಲಿ ಹುಲ್ಲುಗಳನ್ನ ನಾವು ಯಾವ್ದು ಕೀಳ್ಬಾರ್ದು 1.5 ಫೀಟ್. ಆಮೇಲೆ 6 ಫೀಟ್, 6-8 ಫೀಟ್ ಬಹಳ ಸೂಕ್ತ, ಯಾವುದೇ ಮರ ಇರ್ಬೋದು 6-8 ಫೀಟ್. 6-8 ಫೀಟ್ ಒಂದು ಇದ್ರೊಳಗೆ ಸುತ್ತಳತೆಯೊಳಗೆ ಮರಗಡಿಗಳು ಇರ್ಬೇಕಲ್ಲ, ಅದಕ್ಕೆ ಇರ್ಬೇಕು ಅಂದ್ರೆ ಚೆನ್ನಾಗಿ 8 ಬಹಳ ಸೂಕ್ತ. 6 ಕಡಿಮೆ ಆಗುತ್ತೆ, 10 ಜಾಸ್ತಿ ಆಗುತ್ತೆ, 8 ಕಡಿಮೆ ಬೆಸ್ಟ್. 6-8 ಫೂಟ್ ಅಡಿ ಒಳಗೆ ಮರಗಳು ಇದಕ್ಕೆ ಇರಬೇಕು, ಸುತ್ತಮುತ್ತ ಎಲ್ಲ ಇರಬೇಕು. ನೀವು ನೋಡಿದಾಗೆ ಇಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಹೇಗೆ ಬರ್ತಾ ಇದೆ ಶ್ರೀಗಂಧ, ಚೆನ್ನಾಗಿ ಬರ್ತಾ ಇದೆ ಅಂತೀರಾ, ಬೆಳವಣಿಗೆ ಹೇಗೆ ಆಗ್ತಾ ಇದೆ ಈ ಭಾಗದಲ್ಲಿ? ಅದೇ ಬೆಳವಣಿಗೆ ಹೇಳಿದ್ನಲ್ಲ, ಬಹಳಷ್ಟು ಜನ ಈಗ ನಾನು ನೋಡಿದ್ದು ಒಂದೆರಡು ಮೂರು ಹೊಲಗಳಂದ್ರೆ ಈಗ ಸಾಗುವಾನಿ ಹಾಕಿದ್ದು ಬಹಳಷ್ಟು ನೋಡಿದ್ದೀನಿ. ಅಲ್ಲಿ ಅಷ್ಟೇ ನಮ್ಮಷ್ಟು ಹತ್ರ ಬೆಳೆದ್ಬಿಟ್ಟು 5-6 ಅಡಿ ಬೆಳೆದ್ಬಿಟ್ಟೈತೆ, ಆಮೇಲೆ ಬೆಳವಣಿಗೆ ಅಷ್ಟು ಚೆನ್ನಾಗಿ ಆಗ್ತಾ ಇಲ್ಲ. ಹೊಲದ ಹಳ್ಳಗಳಲ್ಲಿ ಮತ್ತು ನಾಲೆಗಳಲ್ಲಿ ಅಲ್ಲಿ ಕಾಣ್ತಾ ಇದೆ ನಮ್ಮ ಶ್ರೀಗಂಧ ಇದೆ, ನ್ಯಾಚುರಲ್ ನೈಸರ್ಗಿಕವಾಗಿ ಇದೆ ನಮ್ಮ ಭಾಗದಾಗ, ಅಲ್ಲಲ್ಲಿ ಕಾಣ್ತಾ ಇದೆ. ಅಲ್ಲೆಲ್ಲ ನೋಡಿದಾಗ ಈ ಕರಿಜಾಲಿ ಜೊತೆ ಚೆನ್ನಾಗಿ ಬಂದಿರೋದನ್ನ ನಾನು ನೋಡಿದ್ದೇನೆ. ಈಗ ರೈತರು ಹಚ್ಚುವಾಗ ಏನಾದರೂ ಕಾಳಜಿ ತಗೋಬೇಕಾ ಇದಕ್ಕೆ, ಏನಾದರೂ ಹಚ್ಚುವಾಗ ಯಾವ ರೀತಿ ಹಚ್ಚಬೇಕು ಇದನ್ನ ಸಸಿಯನ್ನ ಹೇಗೆ ಒಂದು ಸ್ವಲ್ಪ ಹೇಳಿ? ಅಲ್ಲ ಅದು ಏನು ಆಶ್ರಯ ಮರ ಮುಖ್ಯ. ಮೊದಲು ಆಶ್ರಯ ಮರ ನಾವು ಯಾವ್ದು ಆಯ್ಕೆ ಮಾಡ್ತೀವಿ ನಮ್ಮದು ಏನು ಮುಖ್ಯ ಉದ್ದೇಶ. ಈಗ ನನ್ನ ಪ್ರಕಾರ ಆಶ್ರಯ ಮರಗಳಂದ್ರೆ ಸಾಕಷ್ಟು ಹಣ್ಣಿನ ಮರಗಳ ಜೊತೆ ಒಂದು ದೀರ್ಘಕಾಲದ ದ್ವಿದಳ ಧಾನ್ಯ ಮರ ಇರ್ಬೇಕು. ಅದು ಅಥವಾ ಈಗ ಅದು ಕರಿಜಾಲಿ ಇರ್ಬೋದು ಅಥವಾ ಬೀಟೆ ಮರ ಇರ್ಬೋದು ಅಥವಾ ಇನ್ನೊಂದು ಸೀಮೆ ತಂಗಡಿ, ಅದರ ದ್ವಿದಳ ಧಾನ್ಯ ಮರಗಳಲ್ಲಿ ಸಾಕಷ್ಟು ಮರಗಳಿದಾವೆ ಸಿಗ್ತವ. ಸೊ ಮತ್ತೆ ಇದು ನಮ್ಮ ಇದು ಏನು ಉಲುಗಲ ಮರ ಅಂತ ಅಂದ್ರ ಮರ, ಅದು ಸೂಕ್ತಲ್ಲ, ಅದು ದ್ವಿದಳ ಧಾನ್ಯ ಮರ, ಅದನ್ನ ಹಾಕಿದ್ರೆ ಬಹಳಷ್ಟು ರೋಗ ರುಜಿನಗಳು ಬರೋದು ಕಂಡು ಬಂದಿದೆ. ಸೊ ಅದು ಬಿಟ್ಟು ಕೆಲವೊಂದು ಅದನ್ನ ಆಯ್ಕೆ ಮಾಡ್ಕೋಬೇಕು. ಅದನ್ನ ಆಯ್ಕೆ ಮಾಡ್ಕೊಂಡಾಗ ನಾವು ಮರಗಳನ್ನು ಹಚ್ಚಬೇಕಾದ್ರೆ ಮೊದಲು ನಾವು ಏನು ಆಶ್ರಯ ಮರಗಳನ್ನ ನಾವು ಹಚ್ಚಿ ನಂತರ ಇದನ್ನ ಹಚ್ಚಬೇಕು. ಕೆಲವೊಬ್ರು ಏನ್ ಮಾಡ್ತಾರೆ, ಇದನ್ನ ಹಚ್ಚಿ ಆಮೇಲೆ ಹೋಗ್ತಾರೆ. ಅದು ಹಂಗೂ ಮಾಡಬಹುದು, ಬಟ್ ಈ ಮೊದಲೇ ಆಶ್ರಯ ಮರಗಳ ಇಟ್ಟಂದ್ರೆ ಬಹಳ ಒಳ್ಳೇದಂತ ನಮ್ಮ. ಈಗ ಮೊದಲು ಒಂದ್ ವರ್ಷ ಎರಡು ವರ್ಷ ಇದರಲ್ಲಿ ತೊಗರಿ ಬೇಸಾಯಗಳನ್ನ ಬೇರೆ ಬೇರೆ ಬೆಳೆಗಳ ಬೇಸಾಯ ಮಾಡಬಹುದು, ಹಚ್ಚಿ ಗಿಡ ಮರಗಳನ್ನ ಹಚ್ಚಿದ ಮೇಲೆ ಅದು ಮಾಡಬಹುದು. ಅದೇ ಹೇಳಿದ್ರೆ ಒಂದೂವರೆ ಫೀಟ್ ನೀವು ಸುತ್ತ ಶ್ರೀಗಂಧ ಸುತ್ತ ನೀವು ಡಿಸ್ಟರ್ಬ್ ಮಾಡ್ಬಿಡುದು ಮಾಡಂಗಿಲ್ಲ. ಅಲ್ಲಿ ಏನಾಗುತ್ತೆ, ಬೇರುಗಳು ಅವು ಹೋಗಿ ಉಡುತ್ತಾ ಇರ್ತವೆ ಆಶ್ರಯ ಮರದ ಬೇರುಗಳನ್ನ. ನೀವು ಅಲ್ಲಿ ಇಂಟರ್ ಕಲ್ಟಿವೇಶನ್ ಮಾಡಕ್ ಹೋದಾಗ ಅಲ್ಲಿ ಏನಾಗುತ್ತೆ, ಬೇರುಗಳು ಕಟ್ ಆಗಿಬಿಡ್ತಾವೆ ಚಾನ್ಸಸ್. ಸೊ ಇದು ಒಂಥರ ಮರ ಒಂದು ಬಹಳ 1875 ನಾವು ಸಂಶೋಧನೆ ಮಾಡಿದ್ರು ಕೂಡ ಇನ್ನೂ ಇದುವರೆಗೆ ಇದನ್ನ ಅರ್ಥ ಮಾಡ್ಕೊಳೋದು ಬಹಳ ಕ್ಲಿಷ್ಟಕರ ಅಂತ ಹೇಳ್ಬೋದು. ಆ ತರ ಇದೆ ಮರಲ್ಲ. ಅಲ್ಲಿ ಹಚ್ಚಿದ ಮೇಲೆ ಅದ್ರ ಸುತ್ತಮುತ್ತ ಕಸಗಳನ್ನ ಕಳೆಯನ್ನ ತೆಗೆಯುವ ಕಸ ಎತ್ತರ ಬೆಳೆತಕ್ಕಂತ ಕಸಗಳನ್ನ ತೆಗಿಬೇಕು. ಶ್ರೀಗಂಧ ಅಂದ್ರೆ ಕಸ ತೆಗೆದು ಅದನ್ನ ಮೇಲಿನ ಚೆಂಡಿ ಅಷ್ಟೇ ಕಸದ್ದು ಕಟ್ ಮಾಡಿಬಿಡ್ಬೇಕು ಕಸದ್ದು. ಈಗ ನಾವು ಕಾಂಗ್ರೆಸ್ ಕಳೆ ಅಂತಾರೆ, ಕೆಲವೊಂದು ಕಳೆಗಳಿರ್ತಾವಲ್ಲ ಅಂತವನ್ನ ಶ್ರೀಗಂಧಕ್ಕಿಂತ ಎತ್ತರವಾಗಿ ಯಾವ ಬೆಳೆಯುವಂತ ಕಳೆಗಳನ್ನ ನಾವು ತೆಗಿಬೇಕು. ಉಳಿದ ಹುಲ್ಲು ಗಿಲ್ಲು ಏನಿರ್ತೈತೆ ಹಂಗೆ ಬಿಟ್ರೆ ಒಳ್ಳೇದು, ಬಹಳ ಒಳ್ಳೇದು. ಇದಕ್ಕೇನು ಸ್ಪೆಷಲ್ ಕೇರ್ ಕೊಡ್ಬೇಕಾಗತ್ತ ಶ್ರೀಗಂಧಕ್ಕೆ ಹಚ್ಚಿದ ಮೇಲೆ ಏನಾದರೂ ವಿಶೇಷ ಕಾಳಜಿ ವಹಿಸ್ತಕ್ಕಂಥದ್ದು? ವಿಶೇಷ ಕಾಳಜಿ ಅದೇ ಆಶ್ರಯ ಮರದೊಂದೇ ವಿಶೇಷ ಕಾಳಜಿ. ಆಶ್ರಯ ಮರ ಒಂದು ಬಹಳ ವಿಶೇಷವಾಗಿ ನೋಡ್ಬೇಕು ನಾವು ಅಂದ್ರೆ ಯಾವ ಸೆಲೆಕ್ಷನ್ ಮಾಡೋದು ಬಹಳ ಮುಖ್ಯ ಇಲ್ಲಿ ಆಶ್ರಯ ಮರಗಳನ್ನ. ಅದಕ್ಕೆ ಹೇಳಿದೆ ಬರೇ ಶ್ರೀಗಂಧ ಬೆಳೆದ್ಬಿಟ್ರೆ ಅದ್ರ ಜೊತೆಗೆ ಆಶ್ರಯ ಮರಗಳು ಯಾವ್ದು ಆಯ್ಕೆ ಮಾಡ್ಕೊಂತ ಅದು ಬಹಳ ಮುಖ್ಯ ಇರುತ್ತೆ. ಯಾಕಂದ್ರೆ ಅದರ ಬೆಳವಣಿಗೆ ಅದು ನಿಂತಿರೋದೆ ಆಶ್ರಯ ಮರದಿಂದ ನಿಂತಿರುತ್ತೆ. ಸೊ ಹಿಂಗಾಗಿ ನಾವು ಸರಿಯಾಗಿ ಆಶ್ರಯ ಮರಗಳನ್ನ ಸರಿಯಾದ ಆಶ್ರಯ ಮರಗಳನ್ನ ಆಯ್ಕೆ ಮಾಡದೇ ಇದ್ದರೆ ಈ ಶ್ರೀಗಂಧ ನಿಮ್ಮ ಬೆಳವಣಿಗೆ ಆಗಲ್ಲ. ಆಮೇಲೆ ನೀವು 5 ವರ್ಷ 6 ವರ್ಷ ಆದ್ಮೇಲೆ ಅಷ್ಟೇ ಇದ್ ಬಿಡ್ತೈತೆ, ಅದು ನಿಮಗೆ ಉಪಯೋಗ ಬರಲ್ಲ. ಸೊ ಅದಕ್ಕೆ ಆಯ್ಕೆ ಮಾಡೋದು ಬಹಳ ಉತ್ತಮ. ಆಮೇಲೆ ಇನ್ನೊಂದೇನು ವಿಶೇಷ ಅಂತಂದ್ರೆ ಬಹಳಷ್ಟು ರೈತರು ನಾನು ನೋಡಿದ್ದು ಶ್ರೀಗಂಧ ಮರಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೀತಾರೆ. ಅಂದ್ರೆ 400-500 ಒಂದ್ ಎಕರೆಗೆ ಬೆಳೀತಾರೆ. ಆ ತರ ಬೆಳೆ ಬಾರದು, ಒಂದ್ ಎಕರೆಗೆ 160 ಅಷ್ಟೇ. ಆಮೇಲೆ 160 ಆಶ್ರಯ ಮರಗಳು 1:1 ಮಾಡ್ಬೇಕು. ಇನ್ನು ಇನ್ನೂ ಚೆನ್ನಾಗಿ ನೀವು ಬೆಳವಣಿಗೆ ನೋಡ್ಬೇಕು ಅಥವಾ ಇನ್ನೂ ಹೆಚ್ಚಿನ ಲಾಭ ಪಡ್ಕೋಬೇಕಂದ್ರೆ ನಾವು ರೇಷಿಯೋನ 2:1, 3:1, 4:1 ಅಂತ ಹೇಳ್ತೀವಿ. 4 ಆಶ್ರಯ ಮರಗಳಿದ್ರೆ 1 ಶ್ರೀಗಂಧ ಮರ, ಅಥವಾ 3 ಆಶ್ರಯ ಮರಗಳಿದ್ದು 1 ಶ್ರೀಗಂಧ ಮರ, 2 ಆಶ್ರಯ ಮರಗಳಿದ್ದು 1 ಶ್ರೀಗಂಧ ಮರ, ಅಥವಾ 1:1 ಇರ್ಬೋದು. ಒಂದಕ್ಕೊಂದಿದ್ದಾಗ ಏನಾಗುತ್ತೆ, ಪೈಪೋಟಿ ಆಗಿಬಿಡ್ತದೆ ಅಲ್ಲಿ. ಅಂದ್ರೆ ಈಗ ಪರಾವಲಂಬಿ ಜೀವಿ ಇರೋದ್ರಿಂದ ಈಗ ಕುಟುಂಬದಲ್ಲಿ ನಾವು ನೋಡ್ತಿರ್ತೀವಿ ಒಂದ್ಸಲ ದುಡಿಯೋರು ಬಾಳೆ ಇದ್ದು ದುಡಿಲಾರ್ದವ್ರು ಕಡಿಮೆ ಇದ್ರೆ ಏನಾಗುತ್ತೆ, ಸರಳವಾಗಿ ಹೋಗುತ್ತೆ. ಈಗ ಇದು ಪರಾವಲಂಬಿ, ಇದು ದುಡಿಯೋದಲ್ಲ. ಸೊ ನೀವು ಅಲ್ಲಿ ಏನಾಗುತ್ತೆ, ಮರಗಳ ಸಂಖ್ಯೆ ದುಡಿಲಾರದೇ ಬಾಳಿಟ್ಟು ದುಡಿಯೋನೆ ಕಡಿಮೆ ಇಟ್ಬಿಟ್ರೆ ಯಾರು ಸರಿಯಾಗಿ ಬೆಳವಣಿಗೆ ಆಗೋದಿಲ್ಲ. ಅಷ್ಟು ಆಶ್ರಯ ಮರಗಳು ಜಾಸ್ತಿ ಇರ್ತವೆ, ಅಷ್ಟು ಇದ್ರ ಶ್ರೀಗಂಧದ್ದು ಬೆಳವಣಿಗೆ ಚೆನ್ನಾಗಿರ್ತದೆ. ಅದು ನಾ ಹೇಳಿದ್ನಲ್ಲ, ಮಿಶ್ರ ಇರ್ಬೇಕು, ಮಿಶ್ರ ಇರ್ಬೇಕು, ಒಂದೇ ಇರಬಾರ್ದು ಬೇರೆ ಬೇರೆ ವೆರೈಟೀಸ್ ಇರ್ಬೇಕು, ಎರಡ್ ಮೂರು ವೆರೈಟೀಸ್ ಇರ್ಬೇಕು. ಅದ್ರ ಜೊತೆಗೆ ನಿಮ್ಗೆ ಒಂದು ದ್ವಿದಳ ಧಾನ್ಯ ಮರಗಳು. ಸಾಮಾನ್ಯವಾಗಿ ಶ್ರೀಗಂಧವನ್ನ ನಾಟಿ ಮಾಡಿದ್ಮೇಲೆ ಅದಕ್ಕೇನು ವಿಶೇಷವಾಗಿ ನೀರಾವರಿ ಅನುಕೂಲತೆಗಳು ಬೇಕಾಗ್ತಾವ, ಅಥವಾ ಏನು ತಿಂಗಳಿಗೊಂದು ಅಥವಾ 15 ದಿವಸಕ್ಕೊಂದು ಅಥವಾ 2 ತಿಂಗಳಿಗೊಂದು ಈ ತರ ಏನಾದ್ರು ನೀರಾವರಿ ಕೊಟ್ಟರೆ ನಡೆಯುತ್ತೆ? ಮಳೆಗಾಲಕ್ಕೆ ಅರಣ್ಯ ಮರಗಳನ್ನ ಹಚ್ಚೋ ಉದ್ದೇಶ ಏನಪ್ಪ ಅಂದ್ರೆ ನಾವು ಯಾವುದೇ ಖರ್ಚುಗಳನ್ನ ಮಾಡದೇ ಇರೋದಕ್ಕೆ ನಾವು ಅರಣ್ಯ ಮರಗಳ ಬಗ್ಗೆ ಹೋಗೋದ. ನೀರಾವ ಗೊಬ್ಬರ ನೀರು ಕಡಿಮೆ ಇರ್ತದೆ ಅಂತವ್ರೆಲ್ಲ ಮಾಡ್ಕೋಬಹುದು, ಏನ್ ತೊಂದ್ರೆ ಇಲ್ಲ. ಏನಾಗುತ್ತೆ, ಮಳೆಗಾಲದಾಗ ನೀವು ಹಚ್ಚಿದ್ರಂದ್ರೆ ಅಥವಾ ಮಳೆ ಸರಿಯಾಗಿ ಬಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಇಲ್ಲಾಂದ್ರೆ ಒಂದು ಮೊದಲನೇ ವರ್ಷ ಅಥವಾ ಎರಡನೇ ವರ್ಷ, ಮೊದಲನೇ ವರ್ಷ ಮುಖ್ಯವಾಗಿ ಮತ್ತೆ ಎರಡನೇ ವರ್ಷ ಬೇಸಿಗೆಯಲ್ಲಿ ಸ್ವಲ್ಪ ನೀರು ಕಡಿಮೆ ಆಗ್ಬೋದು. ಸೊ ಅವಾಗ ಸ್ವಲ್ಪ ಏನಾರು ಗಿಡ ಒಣಗಿದಂಗ ನಿಮ್ಗೆ ಏನಾರು ಅನಿಸ್ತು ಅಂತ ಅಂದ್ರೆ ನೀವು ಒಂದು 15 ದಿನಕ್ಕೊಮ್ಮೆ 2 ದಿನಕ್ಕೊಮ್ಮೆ ಸ್ವಲ್ಪ ನೀರು ಹಾಕಿದ್ದು. ಅದಕ್ಕೆ ಮರಗಳ ಸಂಖ್ಯೆ ನಾವು ನಮ್ಮ ಇದಕ್ಕೆ ಅನುಗುಣವಾಗಿ ಇಟ್ಕೋಬೇಕು. ಈಗ ಏನಾಗುತ್ತೆ, ಯಾವ್ದಾದ್ರು ಮರ ಬೆಳೆ ಅಂದ್ರೆ ಬಹಳ ಹೆಚ್ಚಿನ ಅಧಿಕ ಸಾಂದ್ರತೆಯಲ್ಲಿ ಬೆಳೆದ್ಬಿಟ್ಟು ಅದಕ್ಕೆ ನೀರಿನ ಕೊರತೆ ನಾವು ಕ್ರಿಯೇಟ್ ಮಾಡ್ತೀವಿ. ಅದನ್ನ ನಾವು ಸ್ವಲ್ಪ ಮರ, ಸ್ವಲ್ಪ ಆದಾಯ ಬರಲಿ, ಸ್ವಲ್ಪ ಮರಗಳನ್ನ ಇಟ್ಕೊಂಡು ಹೋಗೋದು ಒಳ್ಳೇದು ಅಂತ ಅನ್ಸುತ್ತೆ. ಅಂದ್ರೆ ಹಚ್ಚುದಾದ್ರೆ ಜೂನ್ ಜುಲೈ ತಿಂಗಳಲ್ಲಿ ಹಚ್ಚುದು ಒಳ್ಳೇದು. ಮಳೆಗಾಲದಲ್ಲಿ ಹಚ್ಚಿ ಒಂದ್ 2 ವರ್ಷ ಬ್ಯಾಸಿಗೆ ಕಳೆಯುವವರಿಗೆ ನೀರನ್ನ ಹಾಕ್ಬೇಕು, ನಿರ್ವಹಣೆ ಮಾಡ್ಬೇಕು, ನೀರ್ ಹಾಕಿ ನಿರ್ವಹಣೆ ತಾನೇ ಆಗುತ್ತೆ. ನೋಡಿ ಇಲ್ಲಿ ಬೇರೆ ಕಡೆ ಎಲ್ಲ ಅರಣ್ಯದ ಬೆಳೆದಿರ್ತಾವೆ, ಅಲ್ಲೆಲ್ಲಿ ಬದನೆ ಮೇಲೆ ಬೆಳೆದಿದ್ದಾವೆ, ಯಾರು ನೀರ್ ಹಾಕೋದಲ್ಲ, ಅವಕ್ಕೆ ಬೆಳೆದಿರ್ತಾವೆ, ತಾವು ದೊಡ್ಡವಾಗಿರ್ತಾವೆ. ಇದಕ್ಕೆ ಅಂತ ನೀರಿನ ಅವಶ್ಯಕತೆ ಬಹಳಷ್ಟು ಬೀಳೋದಿಲ್ಲ. ವಿಶೇಷವಾಗಿ ರೈತರು ಈ ಶ್ರೀಗಂಧವನ್ನ ಹಚ್ಚಿದ ಮೇಲೆ ಎಷ್ಟು ವರ್ಷದಲ್ಲಿ ಆದಾಯ ಪಡ್ಕೋಬಹುದು? ಇದಕ್ಕೆ ಇದು 8-10 ವರ್ಷ. ಇದು ಸಂಶೋಧನೆ ಲೇಖನಗಳು ಹೇಳೋದು, ಕೆಲವೊಬ್ಬರೀಗ ತೆಲಂಗಾಣ ಮತ್ತು ಗುಜರಾತ್ ಅಲ್ಲಿ ಒಂದಿಬ್ಬರು ಮೂವರು ರೈತರು 2001 ಹಚ್ಚಿದ್ದನ್ನ ಅವರು ಕಟಾವು ಮಾಡಿದ್ದಾರೆ. ಸೊ ಅವರು ಹೇಳೋ ಪ್ರಕಾರ 8-10 ವರ್ಷಕ್ಕೆ ಅದು ಏನೋ ನಾವು ಹಾರ್ಟ್ ವುಡ್ ಅಂತೇವಿ, ಗಟ್ಟಿ ಕಾಂಡ ಅಂತೇವಲ್ಲ, ಅದು ಫಾರ್ಮೇಷನ್ ಆಗುತ್ತೆ. ಬುಕ್ ಏನ್ ಹೇಳುತ್ತೆ, ಸಂಶೋಧನೆ ಹೇಳುತ್ತೆ, ಮಿನಿಮಮ್ ಅದು 12-15 ವರ್ಷ ಬೇಕಂತ ಹೇಳ್ತ, 8-10 ವರ್ಷಕ್ಕೆ ಇಳುವರಿ ಆಗೋದನ್ನ ಕಟ್ ಮಾಡಬಹುದು. ಕಟ್ ಮಾಡಬಹುದು ಅಂದ್ರೆ ನಿಮ್ಗೆ ಅಷ್ಟು ಇಳುವರಿ ಬರಲ್ಲ. ಸೊ 12-15 ವರ್ಷಕ್ಕೆ ನಿಮಗೆ ಸ್ವಲ್ಪ ಪ್ರಮಾಣದ ಇಳುವರಿ ಬರುತ್ತೆ. ನೀವು ಯಾವ ತರ ಹಂಗೆ ನಾವು ಬಿಟ್ಕೊಂತ ಹೋಗ್ತೀವಿ ಹಂಗೆ ಆ ಕ್ವಾಲಿಟಿನೂ ಇಂಪ್ರೂವ್ಮೆಂಟ್ ಇರ್ತೈತೆ, ಮತ್ತೆ ನಿಮ್ದು ಇಳುವರಿನೂ ಜಾಸ್ತಿ ಆಗುತ್ತೆ. ಸೊ 25 ವರ್ಷ ನಂತರ ಮಾಡಿದ್ರೆ ನಿಮಗೆ ಒಳ್ಳೆ ಬೆಲೆ ಮತ್ತು ಇಳುವರಿ ಬರುತ್ತೆ. ಶ್ರೀಗಂಧದ ಮರದಲ್ಲಿ ಯಾವ್ಯಾವ ಭಾಗಗಳು ಉಪಯೋಗಕ್ಕೆ ಬರ್ತವೆ ಈಗ ಶ್ರೀಗಂಧದಲ್ಲಿ? ಶ್ರೀಗಂಧದ ಎಲ್ಲ ಪ್ರತಿಯೊಂದು ಭಾಗಗಳು ಉಪಯೋಗ ಬರ್ತದೆ, ಒಂದು ಭಾಗ ಬಿಡೋಲ್ಲ. ಇವನ್ ಅದರ ಚಕ್ಕೆ ಸಮೇತಿಗೆ, ಮೇಲಿನ ಚಕ್ಕೆ ಸಮೇತಿಗೆ ಉಪಯೋಗಿಸ್ತಾರೆ. ಅದು ಮಾರಾಟ ಆಗುತ್ತೆ. ಅದು ಮಾರಾಟ ಆಗುತ್ತೆ. ಗಟ್ಟಿ ಕಾಂಡ ಮಾರಾಟ ಆಗುತ್ತೆ. ಆಮೇಲೆ ಮತ್ತೆ ತಿಳು ಕಾಂಡ ಅಂತ ಬರ್ತದೆ ಮೇಲೆ, ಸಾಫ್ಟ್ ವುಡ್ ಅಂತ ಹೇಳ್ತೀವಿ, ಅದು ಮಾರಾಟ ಆಗುತ್ತೆ. ಬೇರಲ್ಲೇ ಸಾಕಷ್ಟು ಎಣ್ಣೆ ಅಂಶ ಜಾಸ್ತಿ ಇರೋದೇ ಬೇರಲ್ಲಿ. ಬೇರಿಂದ ಹಿಡಿದು ಬಾರ್ಕು ಮತ್ತು ಕಾಂಡ, ಎಲೆಗಳು ಮೇವು ಆಗುತ್ತೆ, ಬಟ್ ಎಲೆಗಳನ್ನು ಅಷ್ಟು ಯೂಸ್ ಮಾಡಲ್ಲ. ಅಷ್ಟು ಎಲ್ಲವೂ ಉಪಯೋಗ ಬರ್ತದೆ. ಸಾಮಾನ್ಯವಾಗಿ ಅದು ಎಷ್ಟು ವರ್ಷಕ್ಕೆ ಬೀಜಗಳ ಪ್ರಾರಂಭ, ಹಣ್ಣನ್ನು ಕೊಡಲಿಕ್ಕೆ ಪ್ರಾರಂಭ ಆಗುತ್ತೆ, ಬೀಜ ಸಂಗ್ರಹಣೆ ಮಾಡಿ ಸಸಿ ಮಾಡಬೇಕಾದ್ರೆ ರೈತರು? 5-5 ವರ್ಷಕ್ಕೆ ಶುರು ಆಗುತ್ತೆ, ಬಟ್ 5 ವರ್ಷಕ್ಕೆ ಮಾಡಬಾರ್ದು. ಹಚ್ಚಿದ 5 ವರ್ಷಕ್ಕೆ ಮರಗಳು ಬೀಜ ಕೊಡಕ್ಕೆ ಶುರು ಮಾಡಿದವು. ಮತ್ತು ಇಲ್ಲಿ 2 ವರ್ಷದಲ್ಲಿ 2 ಸಲ ಇದು ಬೀಜ ಕೊಡುತ್ತೆ, ಒಂದು ಸೆಪ್ಟೆಂಬರ್ ಅಕ್ಟೋಬರ್, ಇನ್ನೊಂದು ಏಪ್ರಿಲ್ ಮೇದಲ್ಲಿ ಕೊಡ್ತೈತೆ. ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಬಿಟ್ಟಂತ ಬೀಜಗಳು ಒಳ್ಳೇದು, ಏಪ್ರಿಲ್ ಮೇದಲ್ಲಿ ಇದ್ದದ್ದು ಆಯ್ಕೆ ಮಾಡ್ಕೊಬಾರ್ದು. ಮತ್ತು 5 ವರ್ಷದ ಮರಗಳಿಂದ ಮರಗಳ ಬೀಜ ಕಲೆಕ್ಟ್ ಮಾಡ್ಬಾರ್ದು. ಸುಮಾರು ಒಂದು 12-15 ವರ್ಷ ಆದಂತ ಮರಗಳಿಂದ ಬೀಜ ಕಲೆಕ್ಟ್ ಮಾಡಿದ್ರೆ, ಬೀಜ ಕಲೆಕ್ಟ್ ಮಾಡಿ ಸಸಿ ಮಾಡೋದು ಒಳ್ಳೇದು. ಇಲ್ಲಾಂದ್ರೆ ಏನಾಗುತ್ತೆ, ಅದು ಕ್ವಾಲಿಟಿ ಬರಲ್ಲ ಮುಂದೆ. ಅಂದ್ರೆ ರೈತರು ಬೀಜವನ್ನ ತಮ್ಮ ಹೊಲದಲ್ಲಿ ಇದ್ದಂತ ಬೀಜಗಳನ್ನ ಚೆನ್ನಾಗಿ ಮರದ ಬೆಳೆದಂತ ಒಂದು ಶ್ರೀಗಂಧದ ಮರದಿಂದ ಬೀಜವನ್ನ ಕಲೆಕ್ಟ್ ಮಾಡಿ ಸಸಿಗಳನ್ನ ತಾವೇ ತಯಾರು ಮಾಡ್ಕೋಬಹುದು. ಪಾಲಿಥಿನ್ ಕವರ್ ಗಳಲ್ಲಿ ಎಲ್ಲ ಹಾಕಿ ಮಾಡ್ಕೊಂಡು ಮಾರಾಟ. ಅದೇನು ಬೀಜಕ್ಕೆ ಸ್ಪೆಷಲ್ ಆಗಿ ಏನಾದ್ರು ಟ್ರೀಟ್ ಮಾಡಬೇಕಾದ್ರೆ, ಜರ್ಮಿನೇಷನ್ ಆಗಬೇಕಾದ್ರೆ 500 PPM ಜಿಬ್ರಲಿಕ್ ಆಸಿಡ್ ಅಂತ ಬರುತ್ತೆ. ಅದರಿಂದ ನಾವು ಒಂದು 12 ತಾಸು ಅದರಲ್ಲಿ ನೆನೆಯಿಡಬೇಕಾಗುತ್ತೆ. ಅಂದ್ರೆ ಒಂದು 2 ಗ್ರಾಮ್ ಜಿಬ್ರಲಿಕ್ ಆಸಿಡ್ 2 ಲೀಟರ್ ನೀರಲ್ಲಿ ಹಾಕಿ ಬೀಜಗಳನ್ನು ನೆನೆಯಿಟ್ಟು ಹಾಕಬೇಕು, ಒಳ್ಳೇದು. ಇಲ್ಲ ಸಗಣಿಯಲ್ಲಿ ನೆನೆಯಿಟ್ಟು ಒಂದು 2 ದಿನ ಸಗಣಿಯಲ್ಲಿ ಇಟ್ಟು ಹಾಕಿದ್ರೆ ಒಳ್ಳೇದು. ಸೊ ಜಿಬ್ರಲಿಕ್ ಆಸಿಡ್ ಹಾಕೋದು ಭಾಳ, ಅಂದ್ರೆ ನಿಮಗೆ ಜರ್ಮಿನೇಷನ್ ಯೂನಿಫಾರ್ಮ್ ಬರ್ತೈತೆ, ಮೊಳಕೆ ಪ್ರಮಾಣ ಒಂದೇ ಸಮಯಕ್ಕೆ ಬರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಅದು ನಾವೇನು ಬೀಜಕ್ಕೆ ಏನೋ ಉಪಚಾರ ಮಾಡಲಿಲ್ಲ ಅಂದ್ರೆ 45-60 ದಿನಕ್ಕೆ ಹಂಗೆ ಬರ್ಕಂತಾನೆ ಇರ್ತವೆ ಬೀಜ ಬರೋದಿಲ್ಲ. ಹೌದು, ವಿಶೇಷವಾಗಿ ಬಹಳಷ್ಟು ಜನ ಇಲ್ಲ ಸರ್ ಶ್ರೀಗಂಧ ಹತ್ತಿವಿ, ಬಹಳ ಕಷ್ಟ ಪಡಕತ್ತಿವಿ ನಾವು, ಕಾಯುವುದಾಗಿದೆ 24 ತಾಸು, ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ ಅಂತ ಹೇಳ್ತಿರ್ತಾರೆ. ಏನು ಮತ್ತೆ ಬೇರೆ ಸಮಸ್ಯೆಗಳು ಏನ್ ಬರ್ತವೆ ಈ ತರ ಸಮಸ್ಯೆಗಳಿಲ್ಲಿ ಶ್ರೀಗಂಧದಲ್ಲಿ? ಶ್ರೀಗಂಧದ ಅದು ಒಂದೇ ಸಮಸ್ಯೆ ಆಗಿರೋದು ಅಂದ್ರೆ ಏನ, ಕಳ್ಳರದ ಒಂದು ಕಾಟನೆ ದೊಡ್ಡ ಸಮಸ್ಯೆ. ಬೆಳೆಯೋದು ಬೆಳಿತಾರೆ, ಅದು ಬಿಟ್ಟ ಬೇರೆ ಏನೋ ಅಂತ ಇಲ್ಲಿವರೆಗೂ ರೋಗ ಅಂತವೇನು ಕಂಡು ಬಂದಿಲ್ಲ. ಕಳ್ಳರದ ಒಂದು ಕಾಟ ಇರ್ತೈತೆ, ಅದೇ ದೊಡ್ಡ ಸಮಸ್ಯೆ. ಅದನ್ನ ನಾವೇ ಪರಿಹರಿಸಬೇಕು ಹೊರತು ಅದನ್ನೇನು ಬೇರೆ ದಾರಿಗಳಿಲ್ಲ. ಅಂದ್ರೆ ಈಗ ಈ ಸಾಕು ನಾಯಿ ಸಾಕೋದಿರ್ಬೋದು, ಅಥವಾ ಈಗ ಸೋಲಾರ್ ಫೆನ್ಸಿಂಗ್ ಈ ತರ ಮಾಡ್ಕೊಂಡು, ಅಥವಾ ಅದು ಏನಾಗುತ್ತೆ, ಯೂಶಲಿ ಅವರು ಕಳ್ಳರು ಬಹಳ ಜಾಣರಿರ್ತಾರೆ. ಅಂದ್ರೆ ಅದ ಬೆಲೆ ಬಾಳ್ತಿದ್ರೆ ಮಾತ್ರ ಕಡ್ಕೊಂಡು ಹೋಗ್ತಾರೆ, ಹಾರ್ಟ್ ವುಡ್ ಆಗಿರ್ಬೇಕು. ಅಂದ್ರೆ ನಿಮ್ಮಲ್ಲಿ ಕಳ್ಳರು ಬಂದು ಕದ್ಕೊಂಡು ಹೋಗ್ಯಾರಂದ್ರೆ ನಿಮ್ಮ ಎಲ್ಲ ಮರ ಹಾರ್ಟ್ ವುಡ್ ಆಗ್ಯಾವಂತ ಅರ್ಥ ಅದ ಆ ಲೆಕ್ಕ. ಬಟ್ ಅವ್ರ ಏನಾಗುತ್ತಾರೆ, ಬಹಳ ಅತಿ ಲಘು ಬಂದು 8-10 ವರ್ಷಕ್ಕೆ ಸ್ವಲ್ಪ ಬಂದ್ರು ಕಟಾವ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಇದು ಏನು ಅಲ್ಲೇ ಊರೇ ಗೊತ್ತಿದ್ದವ್ರೇ ಮಾಡ್ತಿರ್ತಾರೆ ಅದನ್ನೆಲ್ಲ. ಅಲ್ಲ ಊರಾಗ, ಯಾಕಂದ್ರೆ ಹಳ್ಳಿಯಾಗ ಮೊದಲು ಹೆಂಗಿತ್ತಂದ್ರೆ ಹಳ್ಳಿಯಾಗ ಯಾರು ಹೊಸಬ್ರು ಬಂದ್ರೆ ಬಹಳ ಜನ ಇದು ಕೇಳ್ತಿದ್ರೆ, ಈಗ ಸ್ವಲ್ಪ ಅದು ಕೇಳೋ ಪ್ರವೃತ್ತಿ ಹೋಗ್ಬಿಟ್ಟಿದೆ. ಹಿಂಗಾಗಿ ಸ್ವಲ್ಪ ಆಗ್ತಾ ಇದಾವೆ. ಅದನ್ನ ಏನೋ ಹಿಂಗ ಸಮಸ್ಯೆ ಇದ್ದು, ಯಾವ್ದಾದ್ರು ಒಂದು ಸಮಸ್ಯೆ ಇರ್ತವೆ. ಈಗ ಸಮಸ್ಯೆ ಇಲ್ಲಾರ್ದು ಯಾವ್ದಿಲ್ಲ ಹಂಗಂತ ಹೇಳಿ. ಇಲ್ಲಿ ಮುಖ್ಯವಾಗಿದ್ರದ್ದು ಕಳ್ಳರದ್ದು ಒಂದೇ ದೊಡ್ಡ ಭಯ, ಇಲ್ಲಿ ದೊಡ್ಡ ಭಯ ಕಟ್ ಮಾಡ್ಕೊಂಡು ಬಂದೋಬಸ್ತ್ ಆಗಿ ಮಾಡ್ಕೋಬೇಕಾದ್ರೆ ಬಂದೋಬಸ್ತ್. ಕೆಲವೊಬ್ರು ಈಗ ಬೆಳಗಾವಿಯಲ್ಲಿ ಎಲ್ಲೇ ಒಬ್ರು ಮೊನ್ನೆ ರೈತರು ಫೋನ್ ಮಾಡಿದ್ರು, ಕಂಪೌಂಡ್ ಕಟ್ಸಿದ್ರ ಅಂತ ದೊಡ್ಡದು, ಕಂಪೌಂಡ್ 8-10 ವರ್ಷದ ಇದಿದೆ ಕಟ್ಸ. ದುಡ್ಡು ಇದ್ದ ಇರ್ಬೋದು, ಕಟ್ಸಿರ್ತಾರೆ ಎಲ್ಲರಿಗೂ, ಹಂಗ ಅಸಾಧ್ಯವಾದಂತ ಮಾತ್ರ. ಎಲ್ಲ ರೈತರಿಗೆ, ಸಾಮಾನ್ಯ ರೈತರಿಗೆ ಆಗೋದಿಲ್ಲ ಅದೆಲ್ಲ ಮಾಡೋದು. ಆದ್ರೆ ಏನೋ ಫೆನ್ಸಿಂಗ್ ಅನ್ನ ಹಾಕೋಬಹುದು ಅಥವಾ ಕಾಯ್ಬಹುದು ರಾತ್ರಿ, ಅದನ್ನ ಬಿಟ್ಟರೆ ಬೇರೆ ಪರಿಹಾರ ಇಲ್ಲ ಅದಕ್ಕೆ. ವಿಶೇಷವಾಗಿ ಒಂದು ಕಟಿಂಗ್ ಬಂದ ಮೇಲೆ ಇದು ಪ್ರೊಸೆಸ್ ಯಾವ ರೀತಿ ಇದೆ? ಒಂದು ಮರ ಬೆಳೆದಿದೆ ನಮ್ದು 5 ಎಕರೆ, ಹಚ್ಚಿದ್ದು 15 ವರ್ಷ ಇದೆ, ಹಾರ್ಡ್ ವುಡ್ ಚೆನ್ನಾಗಿದೆ ಅಂತ ತಿಳ್ಕೊಬೇಕಾದ್ರೆ ಏನ್ ಮಾಡ್ಬೇಕು? ಅದಕ್ಕೆಲ್ಲ ಟೆಸ್ಟಿಂಗ್ ಮಾಡಿಸ್ಬೇಕಾ? ಟೆಸ್ಟಿಂಗ್ ಮಾಡಿಸ್ಬೇಕು. ಅಂದ್ರೆ ನೀವು ಅದು ಸುತ್ತಳತೆ ಮುಖ್ಯ, ಸುತ್ತಳತೆ ಮೇಲೆ ನಾವು ಅದನ್ನ ನೋಡ್ತಾರೆ. ನೋಡಿ ಈಗ ನೀವು ಈಗೇನೀಗ ಎಲ್ಲ ತಾಂತ್ರಿಕತೆ ಇರೋದ್ರಿಂದ ನೀವು ಒಂದು ಫೋಟೋ ಕಳಿಸಿದ್ರೆ ಏನ್ ಹೇಳಿದ್ನಲ್ಲ, ಆಗಲ್ಲ. ಅಂಗ ಸಂಸ್ಥೆಗಳು ಕರ್ನಾಟಕ ಸರ್ಕಾರದ ಕರ್ನಾಟಕ ಸಾಬೂನು ಕಾರ್ಖಾನೆ, ಅವರಲ್ಲಿ ನಂಬರ್ ಸಿಗ್ತಾವ ನಿಮ್ಮ ಅಂತರ್ಜಾಲದಾಗ. ನಂಬರ್ ತಗೊಂಡು ನೀವು ಅವ್ರಿಗೆ ಫೋನ್ ಮಾಡಿದ್ರೆ ನೀವು ಅವ್ರ ಫೋಟೋ ಕಳಿಸಿ ನಿಮ್ ಸುತ್ತಳತೆ ಇದು ಹೇಳಿಬಿಟ್ರೆ ಅವ್ರು ಹೇಳ್ತಾರೆ. ಆಮೇಲೆ ಅಲ್ಲಿಂದ ಒಂದು ಒಬ್ಬರನ್ನ ಕಳಿಸಿ ಟೆಸ್ಟ್ ಮಾಡ್ತಾರೆ, ಬೋರರ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಬರ್ತೈತೆ, ಅದು ಹಾಕಿ ನೋಡ್ತಾರೆ ಆಗಿದೆ ಇಲ್ಲ ಅಂತೇಳಿ. ಅದು ಗೊತ್ತಾಗ್ತ ಆಗಿದೆ ಅಂದ್ರೆ ಅವ್ರು ಮುಂದೆ ಪ್ರೊಸೆಸ್ ಮಾಡಕ್ ಹೋಗ್ತಾರೆ. ಅಂದ್ರೆ ಒಂದ್ 15 ವರ್ಷವರೆಗೆ ಚೆನ್ನಾಗಿ ಬರುತ್ತಿದ್ವು ವಯಸ್ಸಿನ ಗಿಡ, ಇಳುವರಿ ನಿಮಗೆ ಅಂದ್ರೆ ಒಂದು ಒಂದು ಮರದಿಂದ ಚೆನ್ನಾಗಿ ಬೆಳೆದಂದ್ರೆ ಎಷ್ಟು ಪಡಿಬಹುದು ಒಂದು ಮರದಿಂದ ಎಷ್ಟು? ಅದೇ ಹೇಳಿದ್ನಲ್ಲ, ಆಶ್ರಯ ಮರ, ವಾತಾವರಣ ಇವಕ್ಕೆಲ್ಲ ಅನುಗುಣವಾಗಿ ಹೋಗುತ್ತೆ. ನಾವು ಹೇಳೋದು ಬೇರೆ ಆನ್ಲೈನ್ ಎವರೇಜ್ ಎಲ್ಲ ಡ್ರೆಸ್ಸಿಂಗ್ ಗೆಸಿಂಗ್ ತೆಗೆದು ಒಂದು 8-12 ಕೆ ಜಿ ಅಂತೂ ಬಂದೇ ಬರುತ್ತೆ ಅಂತ ಹೇಳ್ತಾರೆ ಒಂದು ಮರಕ್ಕೆ. ಒಂದು ಮರಕ್ಕೆ ಹೇಗೆ ಮಾರ್ಕೆಟ್ ರೇಟ್ ಅದು ಹೇಗಿದೆ ಸದ್ಯ? ಸದ್ಯ ಈಗ 2016-17 ರೇಟ್ ನೋಡಿದ್ರೆ ಒಂದು ಕೆ ಜಿಗೆ 6,000-15,000 ತನಕ ಇದೆ. 6,000-15,000 ಅದು ಕ್ವಾಲಿಟಿ ಮೇಲೆ ಹೋಗ ಅಂದ್ರೆ ಕ್ವಾಲಿಟಿ ಮೇಲೆ ಹೋಗ್ತವೆ. 15,000 ಅಂದ್ರೆ ಅದೇನೋ 40 ವರ್ಷದ ಮರ ಇರ್ಬೋದು. ಆಮೇಲೆ ಅದರಲ್ಲಿ ಆಯಿಲ್ ಕಂಟೆಂಟ್ ನೋಡ್ತಾರೆ ಅಂದ್ರೆ ಎಣ್ಣೆ ಅಂಶ. ಎಣ್ಣೆ ಅಂಶ ಈಗ 4-5% ಇತ್ತಂದ್ರೆ ನಿಮ್ಗೆ ಹೆಚ್ಚಿನ ಬೆಲೆ ಬರುತ್ತೆ. ಯಾಕಂದ್ರೆ ಅದು ಎಣ್ಣೆ ತೆಗಿತಾರೆ ಅಲ್ಲಿ, ಆದ್ರೆ ಸುಗಂಧ ದ್ರವ್ಯ ತೆಗೆಯೋದೇ ಇಂಪಾರ್ಟೆಂಟ್. ಸುಗಂಧ ದ್ರವ್ಯ ಕಂಟೆಂಟ್ ವೇರಿ ಆಗುತ್ತೆ ಅದು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ, ಮತ್ತು ಒಂದು ಇದರಿಂದ ಒಂದು ನಾವು ಆಯ್ಕೆ ಮಾಡತಕ್ಕಂಥ ಮರಗಳ ಹಿಂಗ ವ್ಯತ್ಯಾಸ ಇರ್ತದೆ. ಸೊ ಆ ತರವಾಗಿ ಒಂದು ಆದಾಯ ಬರ್ತದೆ ಅವ್ರಿಗೆ. ಸೊ ನೀವು ತಜ್ಞರಾಗಿ ರೈತರಿಗೆ ಏನ್ ಹೇಳಿಕೆ? ಈಗಾಗಲೇ ಹೇಳಿದಿರ್ತಾವೆ, ಈಗ 5-6 ಎಕರೆ ಇಡೀ ಹೊಲಕ್ಕೆ ಹಚ್ಚುವ ಬದಲಾಗಿ ಇದನ್ನ ಬದುವಿನ ಸುತ್ತಲೂ ಬೇರೆ ಬೇರೆ ಎಲ್ಲೆಲ್ಲಿ ಕುಲ್ಲಾ ಜಾಗ ಇರುತ್ತಲ್ಲ ಇತರ ಬೆಳೆಗಳೊಂದಿಗೆ ಬೆಳೆದು ಒಳ್ಳೆದಂತಕ್ಕಂಥ ವಿಚಾರವನ್ನು ಹೇಳಿದ್ರಿ. ಹೌದು, ಕೊನೆಯ ಮಾತು ಏನ್ ಹೇಳ್ತಾರೆ ರೈತರಿಗೆ? ಶ್ರೀಗಂಧವನ್ನ ಬೆಳೆಯುವಂತವ್ರು ಅಥವಾ ಮನಸ್ಸು ಮಾಡಿರ್ತಾರೆ ಬೆಳಿಬೇಕಂತ ಮಾಡಿರ್ತಾರೆ? ನಾನು ಹೇಳೋದು ಎಲ್ಲಾ ರೈತರು ಬೆಳಿರಿ ಅಂತ ಹೇಳ್ತೇನೆ. ಎಲ್ಲರೂ ಬೆಳಿರಿ, ಎಲ್ಲರೂ ಬೆಳಿರಿ. 4-5 ಮರ ಹಾಕಿರಿ. 4-5 ಮರ ಹಾಕಿದ್ರೆ ಶ್ರೀಗಂಧದ ನಮ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂದ್ರೆ ವರ್ಷಕ್ಕೆ 5,000-6,000 ಟನ್ ಅಷ್ಟು ಡಿಮ್ಯಾಂಡ್ ಇದೆ. ಅದು ನಮ್ಮ ಭಾರತದ ಶ್ರೀಗಂಧ, ಭಾರತದ ಶ್ರೀಗಂಧ ಅಂದ್ರೆ ನಮ್ದು ಕರ್ನಾಟಕದ ನಮ್ದು ಗಂಧದ ಕರ್ನಾಟಕ ಶ್ರೀಗಂಧ ಅಂದ್ರೆ ಕ್ವಾಲಿಟಿ ಇರತಕ್ಕಂಥ ಹೆಸರಿದೆ. ಎಲ್ಲ ರೈತರು ನೀರಾವರಿ ಇರ್ಬೋದು, ಏನ್ ಅವ್ರು ಕಡ್ಕೊಂಡ್ ಹೋಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, 5 ರೂಪಾಯಿ ಒಂದ್ ಮರ ಸಿಗ್ತವೆ, ತನ್ನಿ ಸಿಗ್ತವೆ, ಒಂದೆರಡು ಆಶ್ರಯ ಮರಗಳು ನೋಡ್ರಿ, ಹಚ್ಚಿಬಿಟ್ರಿ ಸುಮ್ಮ ಹೊಲದಲ್ಲಿ ಒಂದ್ 5 ಮರ ಹಚ್ಚರಿ, ಏನೋ ಇಬ್ರು ಎರಡು ಕದ್ಕೊಂಡ್ ಹೋದ್ರೆ ಇನ್ನೂ 3 ಇರ್ತವೆ. ಎಲ್ಲರೂ ಹಚ್ಚಿದ್ರೆ ಒಳ್ಳೇದಂತ, ಎಲ್ಲರೂ ಒಂದು 5-5 ಮರಗಳನ್ನ ಹಚ್ಚೋದು ಬಹಳ ಸೂಕ್ತ ಅಂದ್ರೆ ನಿಮಗೆ ಯಾವಾಗಾದ್ರೂ ಅದು ಕೈ ಹಿಡಿಬಹುದಂತ. ಎಷ್ಟು ರೈತರು ಎಷ್ಟು ಬೆಳೆದ್ರು ಅದೇನು ಕಡಿಮೆನೆ, ಕಡಿಮೆ ಇಲ್ಲ, ಬೆಲೆ ಅಂತೂ ಕಡಿಮೆ ಆಗಲ್ಲ. ಕಳ್ಳರ ಕಾಕರ ಭಯ ಒಂದಿರ್ತದ, ಅದನ್ನ ಆಗ್ಲಾರ್ದಂಗ ನೋಡ್ಕೊಂಡು ಹೋಗ್ಬೇಕು. ಎಲ್ಲ ಊರಾಗೆ ಎಲ್ಲ ಜನ ಒಗ್ಗಟ್ಟಾಗಿದ್ರೆ ಆ ಕಳ್ಳರು ಬರಲ್ಲ ಅಂತ ನನ್ನ ಅನಿಸಿಕೆ. ಒಳ್ಳೇದು ಡಾಕ್ಟರ್ ದೊಡ್ಡಬಸವ ಪಾಟೀಲ್ ಅವರು, ಇದುವರೆಗೆ ಶ್ರೀಗಂಧದ ಬೇಸಾಯ ಮತ್ತು ಯಾವ ರೀತಿ ಬೆಳಿಬಹುದು, ಏನೇನು ಅಲ್ಲಿ ಒಂದು ಪದ್ಧತಿಗಳು ಬರ್ತಾವಂತಕ್ಕಂಥ ವಿಚಾರವನ್ನು ಹೇಳಿದ್ರಿ. ನಮ್ಮ ರೈತರಿಗೆ ನಿಮ್ಮ ಫೋನ್ ಸಂಖ್ಯೆಯನ್ನು ಕೊಡ್ತೀರಾ ಒಮ್ಮೆ, ಯಾರಾದರೂ ನಿಮ್ಮ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಶ್ರೀಗಂಧ ಬೆಳೆಯುವಂಥವ್ರಿಗೆ, ನಿಮ್ಮ ಫೋನ್ ಸಂಖ್ಯೆ ಹೇಳಿ ರೈತರಿಗೆ. 6361-7272-19-1947. ಈ ಒಂದು ಫೋನ್ ಸಂಖ್ಯೆಗೆ ರೈತರು ಶ್ರೀಗಂಧವನ್ನು ಬೆಳೆಯುವಂಥವ್ರು ಏನಾದರೂ ವಿಶೇಷವಾದಂಥ ಮಾಹಿತಿ ಬೇಕಾದರೆ ಡಾಕ್ಟರ್ ದೊಡ್ಡಬಸವ ಪಾಟೀಲ್ ಅವರನ್ನ ಸಂಪರ್ಕ ಮಾಡಬಹುದು. ಒಳ್ಳೆಯದು, ಇದುವರೆಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಶ್ರೀಗಂಧದ ಬೇಸಾಯ ಮತ್ತು ಅದರ ಸಾಧಕ ಬಾಧಕಗಳ ಕುರಿತು ಡಾಕ್ಟರ್ ದೊಡ್ಡಬಸವ ಕೆ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತಿ. ಹರ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार.